ಕ್ಷಣ ನ ವಿದ್ಯತೆ ಸುಷುಪ್ತ ಸ್ಥಾನೆ ಪೂರ್ವಯೋ ಇವ. ಈ ಮೊದಲು ಹೇಳಿದಂತಹ ಪ್ರಾಜ್ಞ, ತೈಜಸ ಮತ್ತು ವಿಶ್ವ, ಅವರ ಭೋಗದ ಲಕ್ಷಣಗಳು. ಈ ವಿಶ್ವ ಅನ್ಯಥಾ ಗ್ರಹಣ ಲಕ್ಷಣ ಅಥವಾ ಸ್ವಪ್ನ ದರ್ಶನ ವಾ. ಕಾಮ ಕಶ್ಚನ ಲಭ್ಯತೆ. ಈ ಸುಶಕ್ತಿಯಲ್ಲಿ ಈ ಪೂರ್ವದಲ್ಲಿ ಹೇಳಿದವರಂತೆ ಅನ್ಯಥಾ ಗ್ರಹಣ ಆಗಲಿ ಅಥವಾ ಸ್ವಪ್ನ ದರ್ಶನವಾಗಲಿ ಎರಡೂ ಇಲ್ಲ. ಗಾಢ ನಿದ್ರಸ್ಥನಿಗೆ ಜಾಗೃತದಲ್ಲಿಯ ಹೊರಮುಖವಾದ ವಿಷಯಗಳನ್ನ, ಶಬ್ದಾದ ಸ್ಪರ್ಶಗಳನ್ನ ಅನುಭವಿಸುವ ಸಾಧ್ಯತೆಗಳು ಹೇಗೆ ಜಾಗೃತನಿಗೆ ಇವೆ, ಅವು ಗಾಢ ನಿದ್ರಸ್ಥನಲ್ಲಿ ಇಲ್ಲ. ನಂಬರ್ ಒನ್. ಎರಡನೇದ್ದು, ಸ್ವಪ್ನದಲ್ಲಿ ತನ್ನದೇ ಆದ ಲೋಕವನ್ನು ಸೃಷ್ಟಿಸಿಕೊಂಡು ಆ ಲೋಕದ ಬಾಹ್ಯ ವಿಷಯ ವಸ್ತುಗಳನ್ನ ಏನು ಅನ್ಯಥಾ ಅನುಭವಿಸ್ತಾ ಇದ್ದಾನೆ, ಭೋಗಿಸ್ತಾ ಇದ್ದಾನೆ, ಅವು ಕೂಡ ಇಲ್ಲ. ಅರ್ಥಾತ್ ಯಾವ ವೃತ್ತಿಗಳ ಯಾವ ಭಾವಗಳಿಂದಲೂ ಅವನು ಕೂಡಿಕೊಂಡಿಲ್ಲ. ಅಂತಹ ಸ್ಥಿತಿಯನ್ನ ತನಿನಿದ್ರಾ. ಇಲ್ಲಿ ಯಾವನು ಆ ಪರಮಾತ್ಮನು ಇದ್ದಾನೋ ಅವನ ಪ್ರಾಜ್ಞ ಅಂತ ಹೆಸರಿಸಲಾಗಿದೆ. ಅವನೇ ಮೂರನೆಯ ಪಾದ. ಹದಿನಾರನೇ ಭಾಷ್ಯ, ತದೀತತ್ ಸುಷುಪ್ತಂ ಸ್ಥಾನಂ ಅಸ್ಯ ಇತಿ ಸುಷುಪ್ತ ಸ್ಥಾನ ಸ್ಥಾನದ್ವಯ ಸ್ಥಾನದ್ವಯ ಕವಿಭಕ್ತಂ ಕವಿಭಕ್ತಂ ಮನಸ್ಪಂದಿತಂ ಮನಸ್ಪಂದಿತಂ ದ್ವೈತಜಾತಂ ದ್ವೈತಜಾತಂ ತಥಾ ರೂಪ ರೂಪ ಅಪರಿತ್ಯಾಗೇನ ಅಪರಿತ್ಯಾಗೇನ ಅವಿವೇಕ ಆಪನ್ನಂ ಅವಿವೇಕ ಆಪನ್ನಂ ನ ಈಶ ಈಶ ತಮಃ ತಮಃ ಉಗ್ರಃ ಉಗ್ರಃ ತಮಃ ಗ್ರಸ್ತಮಿವ ಗ್ರಸ್ತಮಿವ ತಮಃ ಗ್ರಸ್ತಮಿವ ಈಶ ತಮಃ ಗ್ರಸ್ತಮಿವ. ಬಿಡಿಸಿದ್ರೆ ಏನಾಗ್ತದಮ್ಮ? ಈಶ ತಮಃ ಗ್ರಸ್ತಮಿವ ಅಹಃ ಪ್ರಪಂಚಕಂ ಪ್ರಪಂಚಕಂ ಏಕೀಭೂತಂ ಏಕೀಭೂತಂ ಇತಿ ಉಚ್ಯತೆ ಇತಿ ಉಚ್ಯತೆ. ಏತತ್ ಸುಷುಪ್ತಂ ಸ್ಥಾನಂ, ಇದು ಆ ಗಾಢ ನಿದ್ರಸ್ಥನು ವಾಸ ಮಾಡುವಂತಹ ಸ್ಥಾನ. ಅವನು ವಾಸ ಮಾಡುವಂತಹ ಸ್ಥಾನ ಹೇಗಿದೆ ಆ ಸ್ಥಾನ ಅಂತಂದ್ರೆ ಸುಷುಪ್ತ ಸ್ಥಾನ. ಯಾವ ಮುಂಚಿತವಾದ ಎರಡು ಸ್ಥಾನಗಳಲ್ಲಿ ಸ್ಥಾನದ್ವಯ ಪ್ರವಿಭಕ್ತಂ, ಸ್ಥಾನದ್ವಯ ಪ್ರವಿಭಕ್ತಂ, ಸುಮ್ಸುಮ್ಮನೆ ಪರಿಭಕ್ತವಾಗೋದಿಲ್ಲ, ಅಲ್ಲಿ ಮನಸ್ಸು ಸ್ಪಂದಿಸಬೇಕಾಗ್ತದೆ. ಮನಃ ಸ್ಪಂದಿತಂ, ಅದರ ರಿಸಲ್ಟ್ ಏನಪ್ಪ, ಮನಸ್ಪಂದಿಸಿದ ರಿಸಲ್ಟ್ ಪರಿಣಾಮ ಏನಂದ್ರೆ ದ್ವೈತ ಜಾತಂ, ದ್ವೈತವು ಅಲ್ಲಿ ಹುಟ್ಟಿಕೊಳ್ಳುತ್ತದೆ. ಅವು ಯಾವ ಬಿಟ್ಕೊಟ್ಟಿಲ್ಲ. ಏಕೆ ಬಿಟ್ಕೊಟ್ಟಿಲ್ಲ? ಈ ಪೂರ್ವದಲ್ಲಿಯ ಎರಡು ಸ್ಥಾನಗಳಲ್ಲಿ ಏನೇನು ದ್ವೈತಗಳು ಹುಟ್ಟಿಕೊಂಡಿವೆಯೋ ಅವುಗಳನ್ನು ಸುಷುಪ್ತಿ ಸ್ಥಾನದಲ್ಲಿ ಬಿಟ್ಟುಕೊಟ್ಟಿಲ್ಲ. ಹೇಗೆ ಹೇಳ್ತೀರ ಬಿಟ್ಕೊಟ್ಟಿಲ್ಲ ಅಂತ ಹೇಳ್ತೀರ? ಅವು ಯಾವ ಇಲ್ಲವೇ ಇಲ್ಲಲ್ಲ, ಬಿಟ್ಕೊಟ್ಟಿಲ್ಲ ಅಂತ ಹೇಗೆ ಹೇಳ್ತೀರ? ಏಕೆಂದ್ರೆ ಬೆಳಗ್ಗೆ ಮತ್ತೆ ಎದ್ಕೊಳ್ಳಿ, ಆ ನಿದ್ರೆ ಹೊರಬಂದ ತಕ್ಷಣ ಅವನ್ನೆಲ್ಲ ಹೊರತರ್ತೇವೆ. ನಾವು ಎಷ್ಟು ಗಂಟೆಗೆ ಮಲಗಿದ್ದೆ ಅನ್ನೋದನ್ನ ಹಿಡ್ಕೊಂಡು ಗೊತ್ತಾಯ್ತಾ, ನಾನು ಎಲ್ಲ ಮೊದಲು ಹೇಗಿತ್ತು ಹಾಗೇ ಈ ದ್ವೈತ ಪ್ರಪಂಚವನ್ನು ನೋಡುತ್ತೇನೆ. ಎಣ್ಣೆ ಇದ್ದ ಕೋಣೆ ಈಸ್ಟ್ ವೆಸ್ಟ್ ಹೋಗಿ ನಾರ್ತ್ ಸೌತ್ ಆಗಿರೋದಿಲ್ಲ. ಹೇಗಿದೆ ಹಾಗೆ ಇದೆ ಅಂದ್ರೆ ದ್ವೈತ ಪ್ರಪಂಚವನ್ನ ನಾನು ಇಟ್ಕೊಂಡೇನಿ ಅಪರಿತ್ಯಾಗೇನ. ಆದ್ರೆ ಏನ್ ಮಾಡೋದು, ಅವಿವೇಕ ನನಗೆ ಇಟ್ಕೊಂಡೇನಿ ಅನ್ನುವ ವಿವೇಕ ಕೂಡ ಇಲ್ಲ ನನಗೆ. ಅವಿವೇಕ ಆಪನ್ನ ಹೀಗಿರುವಾಗ ಗ್ರಸ್ತಮಿವ ಅಹಹ ಗ್ರಸ್ತಮಿವ ಈಶತಮ ಈಶತಮಃ ಈಶತಮಃ ಅಹಹ ಅಹ ಅಂದ್ರೆ ಹಗಲು ಗೊತ್ತಾಯ್ತಲ್ಲ. ಇದೇನ್ ಮಾಡ್ಬಿಟ್ಟಿದೆ, ಕತ್ತಲೆಯು ಹಗಲನ್ನ ನುಂಗಿದಂತೆ, ಕತ್ತಲೆಯು ಹಗಲನ್ನ ನುಂಗಿದಂತೆ. ಏಕೀಭೂತಂ ಏಕ ರಸವಾಗುವುದು. ನಿದ್ರೆಯ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಹೇಳ್ತಾರೆ ಹೇಗೆ ಅಂತಂದ್ರೆ, ಹಗಲನ್ನ ಅಂದ್ರೆ ಜಾಗೃತವನ್ನ ಕತ್ತಲೆಯು ನುಂಗಿ ಹಾಕಿದೆ, ಅವಿವೇಕವು ನುಂಗಿ ಹಾಕಿದೆ. ಹಗಲು ಯಾವುದ್ರೊಳಗೆ ಸ್ವರೂಪದ ಅರಿವು ನುಂಗಿ ಹಾಕಿದ್ಯಾವುದು, ಅವಿವೇಕ ಅಜ್ಞಾನ. ರಾಹುಗ್ರಸ್ತಮಿವ ಅಂತ ಹಿಂದಕ್ಕೆ ಇನ್ನೊಂದು ಉದಾಹರಣೆ ಬಂದಿದೆ ದಕ್ಷಿಣಾಮೂರ್ತಿಯಲ್ಲಿ, ಇಲ್ಲಿ ಕೂಡ ಅದೇ ರೀತಿ ಉದಾಹರಣೆ ಬಂದಿದೆ. ಏನಂದ್ರೆ ಆಹಾಹ ಆಹಾಹ ಗ್ರಸ್ತಮಿವ, ಯಾಕ್ರಿ ಇಂತಹ ಅಪರಾಧ ಆಯ್ತು, ತಮಹ ಅವಿವೇಕದಿಂದ ಜ್ಞಾನದಿಂದಾಗಿ. ಇದರಿಂದ ಏನಾಗ್ತದೆ, ಎಲ್ಲ ಏಕೀಭೂತ, ನಿನ್ನೆ ಇವತ್ತು ನಾಳೆ ಹಿಂದಿಂದು ಇವತ್ತಿಂದು ಮುಂದಿಂದು ಭೂತ ವರ್ತಮಾನ ಭವಿಷ್ಯತ್ತು, ಯಾವ ಕಾಲ ಮುಂದಿನ ಕಾಲ ಹಿಂದಿನ ಕಾಲ ಆಗಿ ಹೋದ ಕಾಲ ಯಾವುದೂ ಕೂಡ ಅಲ್ಲಿ ವಿಂಗಡಿಸಲಿಕ್ಕೆ ಬರೋದಿಲ್ಲ. ಎಲ್ಲ ಏಕೀಭೂತವಾಗಿ ಹೋಗಿದೆ, ಘನೀಭೂತವಾಗಿ ಹೋಗಿದೆ. ಏಕೀಭೂತಂ ಇದು ಉಚ್ಯತೆ ಅತೈವ ಸ್ವಪ್ನ ಜಾಗೃತ ಮನಸ್ಪಂದನಾನಿ ಮನಸ್ಪಂದನಾನಿ ಪ್ರಜ್ಞಾನಾನಿ ಪ್ರಜ್ಞಾನಾನಿ ಘನೀಭೂತಾನಿ ಇವ ಘನೀಭೂತಾನಿ ಇವ ಅತೈವ ಆದ್ದರಿಂದ ಸ್ವಪ್ನ ಜಾಗೃತ. ಏನಿವು ಸ್ವಪ್ನ ಜಾಗೃತ ಅಂದ್ರೆ ಮನಸ್ಪಂದನ, ಮನಸ್ಸಿನ ಸ್ಪಂದನೆಯೇ ಸ್ವಪ್ನ ಮತ್ತು ಜಾಗೃತ. ಮನಸ್ಸು ಅಲಗಾಡ್ಲಿಲ್ಲ, ಬಸ್ ಗಾರ್ಡನ್ ಇತ್ತು. ಮನಸ್ಸು ಅಲಗಾಡ್ಲಿಲ್ಲ, ಮನಸ್ಸು ಅಲಗಾಡ್ಲಿಲ್ಲ. ಎಚ್ಚರವೂ ತಪ್ಪಿಲ್ಲ ಹೇಳಿ, ಮನಸ್ಸು ಅಲಗಾಡ್ತು ಅಂದ್ರೆ ಸ್ವಪ್ನ ಜಾಗೃತ. ಮನಸ್ಸು ಅಲಗಾಡಲಿಲ್ಲ, ಎಚ್ಚರವೂ ತಪ್ಪಿಲ್ಲ. ಎಚ್ಚರ ತಪ್ಪಿಲ್ಲ, ಮನಸ್ಸು ಅಲಗಾಡಲಿಲ್ಲ, ಜಾಗೃತ ಅಲ್ಲ ಸ್ವಪ್ನ ಅಲ್ಲ, ಹೌದಾ? ಎಚ್ಚನ್ನು ತಪ್ಪಿಲ್ಲ, ಮೂರ್ಛ ಎಚ್ಚರ ತಪ್ಪಿರುತ್ತದೆ, ಎಚ್ಚರ ತಪ್ಪಿಲ್ಲ. ಉಪದೇಶ ಸ್ಥಾನಕ್ಕೆ ಹೋಗ್ರಿ, ಶಬ್ದ ಗೊತ್ತಾಗ್ತದೆ. ಎಚ್ಚರ ತಪ್ಪಿತು ಸುಶುಪ್ತಿ, ಒಪ್ಪಿದ್ದೀರಾ? ಈಗೇನಾಗಿದೆ, ಮನಸ್ಸಿನ ಸ್ಪಂದನೂ ಇಲ್ಲ ಅಂದ್ರೆ ಜಾಗೃತವೂ ಇಲ್ಲ ಸ್ವಪ್ನವೂ ಇಲ್ಲ, ಮನಸ್ಸು ಎಚ್ಚರನೂ ತಪ್ಪಿಲ್ಲ. ಇದಕ್ಕೆ ಉಪದೇಶ ಸಾರ ತಂದ್ಕೊಡ್ರಿ, ಶಾಂತ ಸ್ಥಿತಿ ಇನ್ನೊಂದು ಹೆಜ್ಜೆ ಹೋಗ್ಬೇಕು. ಕೇಳ್ಕೊಡ್ರಿ, ಇಲ್ಲೇ ಇಲ್ಲೇ ಇಷ್ಟೊಳಗೆ ಇರೋದೆಲ್ಲ ವ್ಯತ್ಯಾಸ. ಹಾಗು ಎಚ್ಚರ ತಪ್ಪದೇ ಇದ್ದಾಗ, ಮನುಷ್ಯನ ಸ್ಪಂದನೆಯು ಇಲ್ಲದೆ ಇದ್ದಾಗ ಶಾಂತ ಸ್ಥಿತಿ. ಮನಸ್ಸಿನ ಶಾಂತ ಸ್ಥಿತಿ ಸಹ ಅಹಮಿತಿ, ಅದು ಪ್ರಜ್ಞಾ ಸ್ಥಿತಿ, ಅದು ನಾನೇ, ಅದು ಸ್ಥಿತ ಪ್ರಜ್ಞೆ, ಅದು ನಾನೇ ಸಚ್ಚಿದಾನಂದ, ಅದು ನಾನೇ, ಅದು ಆತ್ಮನ ಸ್ಥಿತಿ. ಸೊ ಇಳಿದು ಹೋದರೆ ಗಾಢ ನಿದ್ರೆಯೇ ಆತ್ಮನ ಸ್ಥಿತಿ ಅಂತ ಆಗಿಬಿಡ್ತದೆ. ಈಗ ಮುಂದೆ ನಾವು ಪ್ರಜ್ಞಾನ ಘನ ಅನ್ನೋ ಶಬ್ದದ ಒಂದು ಡೆಫಿನೇಷನ್ ನೋಡುವಂತೇವೆ. ಆವಾಗ ಹೇಗೆ ಅನಿಸ್ತದೆ ಅಂತಂದ್ರೆ, ಇದಷ್ಟು ಆತ್ಮನದೇ ಇನ್ನೆಲ್ಲಿ ಮತ್ತೆ ಆತ್ಮನಿರುವುದು, ನಾವು ನಿಂತ ಬಿಡ್ತೇವೆ ಅಂತ ಅನಿಸ್ತದೆ. ಬ್ರಾಕೆಟ್ ನೋಡಿದ್ರೆ ಅವಿದ್ಯಾ, ಅದಿನ್ನೂ ಹೋಗಿಲ್ಲ. ಯಾವುದರ ವಿದ್ಯೆ ಅಂತ ಕೇಳಿದಾಗ ನೀವು ಹೇಳ್ತೀರಿ ಸ್ವರೂಪದ ವಿದ್ಯೆ ಅಂತ ಹೇಳ್ತೀರಿ. ಆಯ್ತಾ? ಈಗ ಸ್ವರೂಪದ ಇರುವಿಕೆ ಅರಿವು ಅನ್ನುವುದು, ಆ ಅರಿವೇ ನಾನು ಎನ್ನುವುದು ಸ್ಪಷ್ಟವಾದ ಜ್ಞಾನ ಆಗುವ ಪೂರ್ವದಲ್ಲಿಯೇ ನಿನಗೆ ಶಾಂತತೆಯ ಅನುಭವ ಆಗಿದ್ದಾದರೆ, ಆನಂದದ ಅನುಭವ ಆಗಿದ್ದಾದರೆ, ನಿಶ್ಶಬ್ದದ ಅನುಭವ ಆಗಿದ್ದಾದರೆ, ಅದು ಯಾರದ್ದು? ಯಾರದ್ದು? ಅದು ಅಂತಃಕರಣದ್ರಿ. ಅಂತಃಕರಣದ ಸಹಜ ಸ್ಥಿತಿಯೇ ಆನಂದ, ಅಂತಃಕರಣದ ಸಹಜ ಸ್ಥಿತಿಯೇ ನಿಶ್ಶಬ್ದ. ಏನು ಮನಸ್ಸಿನ ಸ್ಪಂದನೆ ಇಲ್ಲ, ಅರ್ಥ ಆಯ್ತಲ್ಲ? ಮನಸ್ಸಿನ ಸ್ಪಂದನೆ ಇಲ್ಲ. ಮತ್ತೆ ಹೇಗಿದೆ ಅಲ್ಲಿ ಅಂತಂದ್ರೆ, ಶಾಂತತೆ ಮಾತ್ರ. 99 ಭಾಗದ ಜನ ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟ. ಏನು ಇದೇ ಆತ್ಮಾನಂದ, ಆತ್ಮಾನಂದ ಇದು ಆತ್ಮಾನಂದ ಆಗುವ ಸಾಧ್ಯತೆನೇ ಇಲ್ಲ. ಯಾವುದು ಇದು ಎನ್ನುವ ಶಬ್ದಕ್ಕೆ ಒಳಪಟ್ಟು ಆತ್ಮಾನಂದ ಅಂತ ಅನಿಸುತ್ತದೆ ನಿಮಗೆ, ಅದು ಆತ್ಮಾನಂದ ಆಗಲು ಸಾಧ್ಯ ಇಲ್ಲ. ಯಾಕಂದ್ರೆ ಯುಷ್ಮತ್ ಪ್ರತ್ಯಯ ಆಯಿತು, ಅದು ಇದು ಆಯಿತು, ಅದು ಪರೋಕ್ಷವಾಯಿತು. ಅದು ಅಪರೋಕ್ಷದಲ್ಲಿ ಕೊನೆಗೊಳ್ಳಬೇಕು ಅಂತಂದ್ರೆ ಅದೇನಾಗಬೇಕು? ನಾನೇ ಅರಿವು. ಇನ್ನೊಂದು ಸ್ಟೇಜ್ ಬಾಕಿ ಇದೆ ಅಂತಾಯ್ತು. ಅದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಹೇಗೆ ನಾವು ನಮ್ಮ ನಿಧಿಧ್ಯಾಸನದ ಸ್ಥಿತಿಯಿಂದ ತಪ್ಪುವ ಸಾಧ್ಯತೆಗಳಿವೆ. ಅವನ್ನೆಲ್ಲ ಭಾಷೆಯಲ್ಲಿ ತಂದಿರೋದಿಲ್ಲ, ಅವಶ್ಯಕತೆ ಇಲ್ಲ. ಆಗಿನ ಜನ ಇಷ್ಟು ಅಡ್ಡದಾರಿಗೆ ಹೋಗಿದ್ದಿಲ್ಲ, ನಾವೆಲ್ಲ ಭಾರಿ ಅಡ್ಡದಾರಿಗೆ ಹೋಗ್ಬಿಟ್ಟಿದ್ದೀವಿ. ಹೀಗಾಗಿ ಸಂದೇಹ ಸಂಶಯಗಳು ನಮಗೆ ಉತ್ಪತ್ತಿ ಆಗ್ತಾರೋ, ಅವ್ರಿಗೆ ಉತ್ಪತ್ತಿ ಆಗ್ತಿರ್ಲಿಲ್ಲ. ಅವನು ಯಾವುದೋ ಕೆಲಸಗಳ ತಂದಿದ್ದಾರೆ, ತಾವಾಗಿ ನನುವಿನ ಕಲ್ಪನೆಯನ್ನು ಮಾಡಿಕೊಂಡು ತಂದಿದ್ದಾರೆ ಭಾಷೆಯಲ್ಲಿ. ಇಲ್ಲಿ ಆ ವಿಚಾರವನ್ನ ತಿಳಿಸಿದ್ದಾರೆ, ಸ್ವಪ್ನ ಜಾಗೃತ ಮನಃ ಸ್ಪಂದನಾನಿ ಪ್ರಜ್ಞಾನಾನಿ ಘನೀಭೂತಾನಿವ. ಅಲ್ಲಿ ಏನಾಗಿರ್ತದೆ, ಆ ಪ್ರಜ್ಞಾನ ಘನೀಭೂತವಾಗಿರ್ತದೆ. ಸ್ಪಂದನ ಇಲ್ಲ, ಕೇಳ್ಕೊಳ್ರಿ, ಸ್ಪಂದನ ಇಲ್ಲ, ಎಚ್ಚರವೂ ಇಲ್ಲ. ಏನಾಗ್ಬೇಕು ಅದು ಪ್ರಜ್ಞಾ? ಅರಿವಿನ ಸ್ಥಿತಿ ಹೇಗಿರ್ಬಹುದಲ್ಲಿ? ಸ್ವಾಮಿ ಅರಿವು ಅರಿವಾಗೇ ಇರ್ತದೆ, ಗೊತ್ತಿಲ್ಲಲ್ಲ. ಅರಿವು ಅರಿವು ಮಾತ್ರವಾಗಿದೆ ಅಂತ ಗೊತ್ತಿಲ್ಲಲ್ಲ. ಗಾಢ ನಿದ್ರೆ ಗೊತ್ತಿದೆಯೋ ನಮಗೆ? ಮತ್ತದು ಹೆಂಗಿರ್ತದೆ ಅದು? ಎಚ್ಚರಿದ್ರೆ ಎಚ್ಚರಿದ್ರೆ ಮನಸ್ಪಂದನ ಇಲ್ಲ. ಏನ್ ಮನಸ್ಪಂದನ ಅಂದ್ರೆ ವೃತ್ತಿಗಳ ಪ್ರವಾಹ. ಅಂತಕಳ ಪ್ರವಾಹ ಅನ್ಬೇಡ್ರಿ ಮತ್ತೆ ವೃತ್ತಿಗಳ ಪ್ರವಾಹ ಇಲ್ಲ. ದ್ವೈತ ಭಾವ ಇಲ್ಲ, ಅನ್ಯಥಾ ಭಾವ ಇಲ್ಲ. ತಾನು ಯಾರು ಅನ್ನೋ ಎಚ್ಚರವೂ ಇಲ್ಲ. ಓಕೆ, ನೋ ಪ್ರಾಬ್ಲಮ್. ಆಗಿನ ಅವನ ಸ್ಥಿತಿ ಎಂಥ ಸ್ಥಿತಿ ಅದು? ಎಚ್ಚರ ಇದ್ದು ಸ್ಪಂದನ ಇಲ್ಲದೆ ಹೋದರೆ ಅದು ಎಂಥ ಸ್ಥಿತಿ? ಎಚ್ಚರ ಇದ್ದು ಸ್ಪಂದನ ಇಲ್ಲದೆ ಹೋದರೆ ಶಾಂತ ಸ್ಥಿತಿ ಹೇಳಿದ್ದೀನಿ ಈಗ. ಎಚ್ಚರ ಇದ್ದು ಸ್ಪಂದನ ಇಲ್ಲದೆ ಹೋದರೆ, ಅಲಗಾಟ ಹೊಯ್ದಾಟ ಇಲ್ಲದೆ ಹೋದರೆ ಶಾಂತ ಸ್ಥಿತಿ. ಅದನ್ನ ನಮ್ಮ ವ್ಯವಹಾರಿಕ ಭಾಷೆಯಲ್ಲಿ ಅಂತಃಕರಣ ಅಂತ ಕರಿತೀವಿ. ದೊಡ್ಡ ಗಡಚನ ಇಟ್ಕೋಬೇಡ್ರಿ, ಈ ಸರಳ ಮಾಡಿ ಹೇಳಿದ್ ನಾನು. ಸ್ಪಂದನ ಇಲ್ಲ, ಎಚ್ಚರವೂ ಇಲ್ಲ, ಸುಷುಪ್ತ. ವೆರಿ ಗುಡ್, ಸುಷುಪ್ತ. ಸ್ಪಂದನ ಇಲ್ಲ, ಎಚ್ಚರ ಇದೆ, ಶಾಂತ ಸ್ಥಿತಿ. ಸರಿಯಾ? ಮುಂದೆ ಹೇಳಂಗಿಲ್ಲ, ನೀವ ಗುರುತಿಸಿ. ಏನು ಆ ಶಾಂತ ಸ್ಥಿತಿ? ಅದು ನಾನೇ. ಅದು ಪರೋಕ್ಷವಾದ ಅನುಭವ ಅಲ್ಲ, ಅದು ಪರೋಕ್ಷವಾದ ಅನುಭವ ಅಲ್ಲ. ನನ್ನ ಹೊರತುಪಡಿಸಿರುವಂತಹ ವಿಷಯವಲ್ಲ. ನನ್ನ ಹೊರತುಪಡಿಸಿರುವಂತಹ ವಿಷಯ ಅಂತಂದ್ರೆ ನಾನು ವಿಷಯಿ ಆಗ್ತೀನಿ, ಅದು ವಿಷಯ ಆಗ್ತದೆ. ನನ್ನ ಹೊರತು ಪಡೆದುಕೊಳ್ಳಲು ಒಂದು ವಸ್ತು, ಒಂದು ಅನುಭವದ ವಸ್ತು ಅಲ್ಲ. ಹಾಗರ್ ನಾನೇ ಪ್ರಜ್ಞ. ಪ್ರಜ್ಞ ಇದೆ, ಇನ್ನೊಂದು ಕಡೆಗೆ ಪ್ರಜ್ಞಪ್ತಿ ಅಂತಲೂ ಹೇಳಿದ್ದಾರೆ, ಮತ್ತೊಂದು ಕಡೆಗೆ ಜ್ಞಪ್ತಿ ಅಂತಲೂ ಹೇಳಿದ್ದಾರೆ. ಜ್ಞಪ್ತಿ, ಪ್ರಜ್ಞಪ್ತಿ, ಪ್ರಜ್ಞ ಎಲ್ಲ ಒಂದೇ. ಮೂರನೇ ಅವ ಏನೂ ಗೊತ್ತಿಲ್ಲ ಅನ್ನೋವ. ಸ್ಪಂದನೂ ಇಲ್ಲ ಮತ್ತೆ ನಾ ಇದ್ದ ಸ್ಥಿತಿನೂ ಗೊತ್ತಿಲ್ಲ. ಯಾರಿವನು? ಪ್ರಾಜ್ಞ. ಆ ಪ್ರಾಜ್ಞನ ವಿಚಾರವಾಗಿ ಈಗ ಮಾತಾಡ್ತಾ ಇದ್ದಾರೆ. ಆ ಪ್ರಾಜ್ಞ ಯಾರು ಅಂದ್ರೆ ಪ್ರಜ್ಞಾನ ಘನ ಏವ. ಮುಂದಿನ ಬರ್ತು, ಹಾ, ಪ್ರಜ್ಞಾನ ಘನ. ಯಥಾ ರಾತ್ರೌ ನ ಈಶೇನ ತಮಸಾ ಅವಿಭಜ್ಯಮಾನಂ ಸರ್ವಂ ಘನಮಿವ ತದ್ವತ್ ಪ್ರಜ್ಞಾನ ಘನ ಇವ. ಅಂದ್ರೆ ಇಲ್ಲಿ ಸಿಗ್ನಲ್ ಕರೆಕ್ಟ್ ಆ ಟೈಮಿಗೆ ಕಟ್ ಆಗ್ತಾನ. ನೀವು ನಿನ್ನೆ ಹೇಳಲ್ಲ ಇಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಅಂತ ಹೇಳಿ. ನಾ ಕೇಳಿದ ಪ್ರಶ್ನೆ ಅಲ್ಲ, ನಾ ಕೇಳಿದ ಪ್ರಶ್ನೆ ಎಷ್ಟಾಗಿದ್ದ ಟೈಮಿಗೆ? ನಾನು ಉಪನ್ಯಾಸ ಮಾಡಿ ಅರ್ಧ ಗಂಟೆ ಆಗಿದೆ. ಈಗ ನಾವು ಉಪನ್ಯಾಸ ಮಾಡಿ 20 ನಿಮಿಷ ಆಗಿದೆ. 20 ನಿಮಿಷ ಕರೆಕ್ಟ್ ಆಗಿ ಪ್ರತಿ ದಿವಸ 20 ನಿಮಿಷ. ನಾನು 8ಕ್ಕೆ ಶುರು ಮಾಡಿ 8:20 ಮುಗಿದು ಅದು 20 ನಿಮಿಷಕ್ಕೆ ಸಿಗ್ನಲ್ ಕಟ್ ಆಗುತ್ತೆ. ನಾನು ಹೇಳ್ತೀನಿ, ಇಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಅಲ್ಲ, ಏನು ಅಲ್ಲ, ಅವ್ರ ಮೊಬೈಲ್ ಪ್ರಾಬ್ಲಮ್. ಅವ್ರ ಮೊಬೈಲ್ ರೆಕಾರ್ಡಿಂಗ್ ಕೆಪಾಸಿಟಿ ಏನಿರ್ತದೆ ಅಥವಾ ಹಿಯರಿಂಗ್ ಕೆಪಾಸಿಟಿ ಏನಿರ್ತದೆ ಅಥವಾ ನೀವೇನು ಹೇಳ್ತಿರೋದಕ್ಕೆ ಅಲ್ಲ. ನೀವು ಅನ್ಲಿಮಿಟೆಡ್ ಟಾಕ್ ಟೈಮ್ ಅಂತಿರ್ತ, ಇದು ಅನ್ಲಿಮಿಟೆಡ್ ಟಾಕ್ ಟೈಮ್. ಆ ಗ್ರೂಪ್ನಲ್ಲಿ ಅನ್ಲಿಮಿಟೆಡ್ ಟಾಕ್ ಟೈಮ್ ಹೌದಲ್ಲ ನಿಮ್ದು, ಅವ್ರದ್ದು ಅನ್ಲಿಮಿಟೆಡ್ ಟಾಕ್ ಟೈಮ್. ಹಾ, ಈ ಅನ್ಲಿಮಿಟೆಡ್ ಟಾಕ್ ಟೈಮ್ ಒಳಗೆ ಲಿಮಿಟ್ ಇರುತ್ತೆ, 20 ನಿಮಿಷ 25 ನಿಮಿಷ 15 ನಿಮಿಷ ಅದು ಕಟ್ ಆಗಿ ಮತ್ತೆ ಸ್ಟಾರ್ಟ್, ಅದಕ್ಕದು ಕಟ್ಟ, ಅದನ್ನ ಸರಿಪಡಿಸ್ಕೋಬೇಕು. ಇದು ನೋಡ್ರಿ, ಇದು ಈ ಫೋನ್ ಇದೆಯಲ್ಲ, ಇದು ಸಿಂಪಲ್ ಫೋನ್, ಅವ್ರ ಹತ್ರ ಇರೋದು ಭಾರಿ ಸಿಂಪಲ್ ಫೋನ್ ಮೊಬೈಲ್, ಅವ್ರ ಸೆಟ್ಟು ನಿಮ್ ಸೆಟ್ಟು ಎಲ್ಲ ಸಿಂಪಲ್. ಏನಂದ್ರೆ ಅದ್ರ ಕಲರ್ ಇದೆ, ಇದ್ರೊಳಗೂ ಕಲರ್ ಇದೆ, ಟಚ್ ಸ್ಕ್ರೀನ್ ಇದೆ ಅದ್ರೊಳಗೆ. ಇಲ್ಲ, ಟಚ್ ಸ್ಕ್ರೀನ್ ಇಲ್ಲ, ಇದೆಯಾ? ಅವ್ರು ಟಚ್ ಸ್ಕ್ರೀನ್ ಇದೆ, ನಿಮ್ ಟಚ್ ಸ್ಕ್ರೀನ್ ಇಲ್ಲ. ಬಟ್ ಸರ್, ಫೋನ್ ಆಪರೇಷನ್ ಡೀಟೇಲ್ಸ್ ಎಲ್ಲ ಭಾರಿ ಸಿಂಪಲ್ ಆಗಿದೆ. ಹೀಗಿದ್ರೂ ಕೂಡ ಅವ್ರ ಕಟ್ ಯಾಕಾಗ್ತದೆ? ಅದರಿಂದಾಗಿ ದಿವಸ ಸುಮ್ಮನೆ ಈ ಟೈಮಿಗೆ ಇಲ್ಲ, ಅವು ಇಲ್ಲೇ ಆಗ್ಬೇಕು, ಅದು ಇಲ್ಲಿ ನಮ್ಮ ಎದುರಿಗೆ ಆಗ್ಬೇಕು ರೆಕಾರ್ಡಿಂಗ್. ಠೀಕ, ನಿದ್ರಸ್ತರಾಗಿರ್ತಾರ, ಅದು ಕೆಲಸದಿಲ್ಲ, ಸುಶುದ್ಧಿಯಾಗಿರ್ತಾರ ಅವರು. ಎಂ ಅವಸ್ಥಾ ಅಲ್ಲ, ಯಥಾರಾತ್ರವಲ್ಲ, ಯಥಾರಾತ್ರವು ನ ಈಶೇನ ತಮಸಾ ಅವಿಭ್ಯಮಾನ ಅವಿಭಜ್ಯಮಾನಂ ಸರ್ವಂ ಘನಮಿವ. ಹೇಗೆ ಕತ್ತಲೆಯಲ್ಲಿ, ತಮಸ್ಸು ತುಂಬಿಕೊಂಡಿರುವ ಕತ್ತಲೆಯಲ್ಲಿ ಏನನ್ನೂ ಗುರುತಿಸಲು ಸಾಧ್ಯವಿಲ್ಲವೋ ಹಾಗೆ ಪ್ರಜ್ಞಾನ ವ್ಯತಿರೇಕೇನ ಅಸ್ತಿ ಇತ್ಯತಃ, ಸಾರಿ, ಘನಮಿವ ಘನಮಿವ ತದ್ವತ ಪ್ರಜ್ಞಾನ ಘನಗಿವ. ಅಷ್ಟು ಘನೀಭೂತವಾಗಿರ್ತದೆ ನಮ್ಮ ಪ್ರಜ್ಞಾನ, ಘನೀಭೂತವಾಗಿದೆ, ಗಟ್ಟಿಯಾಗಿರುತ್ತದೆ ಪ್ರಜ್ಞಾನದ ಗಟ್ಟಿ. ಬಂಧನ ಇಲ್ಲ, ಎಚ್ಚರ ಇಲ್ಲ, ಅನುಭವಕ್ಕೆ ಯಾವ ವಿಷಯವೂ ಇಲ್ಲ, ಸುಲಭವಾಗಿ ಹೇಳಬಹುದು. ಅದು ಆತ್ಮ ಸ್ವಾಮಿ ಹಾಗಾದ್ರೆ, ಆದ್ರೆ ಆತ್ಮನು ಎಚ್ಚರ ಇಲ್ಲ. ಹೀಗಾಗಿ ಆತ್ಮ ಆಗಿ ಸಾಧ್ಯವಿಲ್ಲ. ಅದೇನದು? ಪ್ರಜ್ಞಾನ ಘನ. ಅದೇ ಅಲ್ಲೇ ಬ್ರಾಕೆಟ್ನೊಳಗೆ ನೀವು ಟ್ರಾನ್ಸ್ಲೇಷನ್ ಮಾಡ್ಕೋಬೇಕು. ಸಾರಾಂಶ ಹೇಳ್ತೀನಿ, ಗಾಢ ನಿದ್ರೆಯಲ್ಲಿಯ ನಮ್ಮ ಸ್ಥಿತಿ ಸಾಕ್ಷಾತ್ ಆತ್ಮಸ್ಥಿತಿನೇ, ಪ್ರಜ್ಞಾನ ಸ್ವರೂಪನೇ ಅವನು, ಜ್ಞಪ್ತಿ ಸ್ವರೂಪನೇ, ಡೌಟೇ ಇಲ್ಲ. ಇಷ್ಟು ನಾ ಹೇಳಿದಾಗ ಏನ್ ಟ್ರಾನ್ಸ್ಲೇಷನ್ ಆಯ್ತು? ಅರಿವಿಲ್ಲ, ಅಷ್ಟು ತಿಳ್ಕೊಂಬಿಡ್ರಿ, ಅವ್ರ ಮಧ್ಯಲ್ಲೂ ಪರ ಆಗ್ತೀರಿ, ನಿಮ್ಮ ಮಧ್ಯಲ್ಲೂ ಪರ. ಅರಿವಿಲ್ಲ, ತಾನು ಅರಿವಿನ ಸ್ವರೂಪವನ್ನ, ಅರಿವಿನ ಸ್ವರೂಪವೇ ತಾನು ಎನ್ನುವುದು ಯಾವನಿಗೆ ವಿವೇಕದಲ್ಲಿ ಗಟ್ಟಿಯಾಗಿದೆಯೋ, ಎಚ್ಚರದಲ್ಲಿ ಗಟ್ಟಿಯಾಗಿದೆಯೋ, ಅವನು ನಿದ್ರಸ್ತನಾಗಿದ್ದರೂ ಕೂಡ ಅವನು ಅರಿವೇ. ಇಲ್ದ ಹೋದ್ರೆ ಆತ್ಮಜ್ಞಾನಿಗೆ ನಿದ್ರೆ ಹತ್ತಬಾರದು ಅಂತ ಆಗ್ತದೆ. ಯಾವಾಗ? ಏಕೆಂದ್ರೆ ಅವನು ಎಚ್ಚರ್ತಾನೆ, ಎಚ್ಚರದಲ್ಲೇ ಇರಬೇಕು. ಇದು ಲೆಕ್ಕ ತಪ್ಪಿಕೊಟ್ಟಂತ ಹೇಳಿಕೆ. ಈ ಹೇಳಿಕೆಯಲ್ಲಿ ಲೆಕ್ಕಾಚಾರ ಇಲ್ಲ. ಆತ್ಮಜ್ಞಾನಿಗೆ ಮೂರು ಅವಸ್ಥೆಗಳು ಇಲ್ಲ ಅನ್ನೋದು ಬೇರೆ, ಆತ್ಮಜ್ಞಾನಿಗಳಿಗೆ ಮೂರು ಅವಸ್ಥೆಗಳು ಇದ್ದಾಗ್ಯೂ ಕೂಡ ಅವನ ಆತ್ಮ ಸ್ವರೂಪನೇ ಅನ್ನುವ ಹೇಳಿಕೆ ಬೇರೆ. ಯಾವ್ದು ಸರಿ? ಯಾವ ಸರಿ ಮೂರು ಅವಸ್ಥೆಗಳು ಇರುವುದಿಲ್ಲ ಅನ್ನುವ ಹೇಳಿಕೆ ಬೇರೆ, ಮೂರು ಅವಸ್ಥೆಗಳಲ್ಲಿಯೂ ಕೂಡ ಅವನು ಆತ್ಮ ಸ್ವರೂಪನೇ ಆಗಿದ್ದಾನೆ ಅನ್ನುವ ಹೇಳಿಕೆ ಬೇರೆ ಅಂತ ನಾ ಹೇಳ್ತೇನೆ. ಯಾವ ಸರಿ ಮೂರು ಅವಸ್ಥೆಗಳಲ್ಲಿಯೂ ಮೂರು ಅವಸ್ಥೆಗಳಲ್ಲಿಯೂ ಅವನು ಆತ್ಮ ಸ್ವರೂಪನೇ ಆಗಿದ್ದಾನೆ. ಮೂರು ಅವಸ್ಥೆಗಳು ಇಲ್ಲದೇ ಇದ್ದಾಗ ಅವನ ಆತ್ಮ ಸ್ವರೂಪನೇ. ಒಂದು ಯಾಕೆ ಕನ್ಫ್ಯೂಷನ್ ಮಾಡ್ಬಿಟ್ಟು ಬರ್ತಾನ, ಪಾತ್ರ ವಹಿಸ್ತಾನ, ವಾಪಸ್ ಹೋಗ್ತಾನೆ. ಬರ್ತಾನೆ ಪಾತ್ರ ವಹಿಸ್ತಾನೆ ವಾಪಸ್ ಹೋಗ್ತಾನೆ. ಅವನು ವಾಪಸ್ ಹೋಗ್ತಾನೆ ಅಂತ ಇದ್ದಾನಲ್ವೋ ಅವನು ಪ್ರಜ್ಞಾನ ಘನ ಅಂತ ಇಲ್ಲಿ ಹೇಳ್ತದೆ. ಸುಷುಪ್ತಿಯಲ್ಲಿ ಅವನು ವಾಪಸ್ ಹೋಗಿರ್ತಾನೆ, ಪ್ರಜ್ಞಾನ ಘನ, ಯಾವ ಸ್ಥಿತಿಗೆ ತನ್ನ ಸ್ಥಿತಿ ವಾಪಸ್ ಹೋಗಿರ್ತಾನೆ. ಆದರೆ ತಾನು ಪ್ರಜ್ಞಾನ ಅನ್ನೋದನ್ನು ಗೊತ್ತಿಲ್ಲ. ಅದು ಇಲ್ಲಿ ಒಳಗೆ ತಿಳುವಳಿಕೆ ಆಗ್ಬೇಕು, ಗಟ್ಟಿ ಆಗ್ಬೇಕು. ಆದ್ರಾದ್ರೆ ಅವನು ಗಾಢ ನಿದ್ರೆಯಲ್ಲಿ ಅವನ ಆತ್ಮ ಸ್ವರೂಪನೇ, ಕೊಡೋದಿಲ್ಲ ತಗೊಳ್ಳೋದಿಲ್ಲ, ಹೋಗೋದಿಲ್ಲ ಬರೋದಿಲ್ಲ, ಸ್ಪಂದನೆ ಇಲ್ಲ, ರಾಗದ್ವೇಷಗಳಿಲ್ಲ, ಭಾವನೆಗಳಿಲ್ಲ, ಅನಿಸಿಕೆಗಳಿಲ್ಲ, ಯಾವ ಫೀಲಿಂಗ್ಸ್ ಇಲ್ಲ ಅವನಿಗೆ. ಕರ್ತ ಭೋಕ್ತ ಇಲ್ಲ, ಅಹಂಕಾರ ಇಲ್ಲ, ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಮಮಕಾರ ಇಲ್ಲ, ಧರ್ಮ ಅಧರ್ಮ ಇಲ್ಲ, ಕರ್ಮ ಅಕರ್ಮ ಇಲ್ಲ, ಇವೆಲ್ಲ ಶೂನ್ಯ. ಮತ್ತಾರು ಆತ್ಮನೇ. ಆದರೆ ಅವನು ಇನ್ನೂ ತನ್ನ ಅರಿವು ತನಗಿದೆ, ಅವಿವೇಕದ ಸ್ಥಿತಿಯಲ್ಲೇ ಇದ್ದ. ಹಾಗಾದ್ರೆ ಜ್ಞಾನಿಗೆ ಕಾಡು ನಿದ್ರೆಯಲ್ಲೂ ಎಚ್ಚರಿರುತ್ತದ? ಎಚ್ಚರ ಸ್ಥಿತಿ ಇರ್ತದೆ ಯಾವಾಗಲೂ. ಕಾಡು ನಿದ್ರೆಯಲ್ಲಿ ಅವನು ಎಚ್ಚರ, ಅವನಿಗೆ ಎಚ್ಚರಿರುತ್ತದ? ಇದು ಗಾಢ ನಿದ್ರೆ, ನಾನು ಈಗ ಗಾಢ ನಿದ್ರೆಯಲ್ಲಿ ಇದ್ದೇನೆ ಅನ್ನುವ ಎಚ್ಚರ ಇರ್ತದೆ ಅವನಿಗೆ? ಇರ್ಬೇಕು ಅಂತ ಆಯ್ತಲ್ಲ, ಇರೋದಿಲ್ಲ. ಸಾರ್ವತ್ರಿಕ ಅನುಭವದಲ್ಲಿ ಹಾಗೆ ಸಿದ್ಧವಾಗಿಲ್ಲ. ಅದ್ರ ಏನು ವ್ಯತ್ಯಾಸ? ಆತ್ಮನಿಗೂ ಗಾಢ ನಿದ್ರಷ್ಟು ಏನು ವ್ಯತ್ಯಾಸ? ಎಚ್ಚರ ಇಲ್ಲ ಅಂತ ಹೇಳ್ತೀರಾಗ, ಆದ್ರೆ ಅವನು ಎಚ್ಚರ ಸ್ವರೂಪನು ಅಂತ ಹೇಳ್ತೀರಿ. ಅವನು ಎಚ್ಚರ ಸ್ವರೂಪನು ಅಂತಂದ್ರೆ ಗಾಢ ನಿದ್ರೆಯಲ್ಲಿ ಆ ಗಾಢ ನಿದ್ರೆಯಲ್ಲಿ ಅವನು ಎಚ್ಚರವಾಗಿರ್ತಾನೆ, ಇದು ಗಾಢ ನಿದ್ರೆ ಅನ್ನೋದು ಗೊತ್ತಿರ್ತದೆ. ಅದುವರೆ ಗೊತ್ತಾಗ್ತದೆ, ಓಕೆ. ಅದು ಅನುಮಾನ, ಇನ್ಫ್ಲುಯೆನ್ಷಿಯಲ್ ಕಂಟ್ರೋಲ್. ಅನುಮಾನದ ನಿರ್ಧಾರ ಬರ್ತೇವೆ, ಮುಂಚೆನೆ ಇದೇ ರೂಮ್ ನಲ್ಲಿ ಮಲಗಿದ್ದೆ, ಇವತ್ತು ಇದೇ ರೂಮ್ ಮಲಗಿದ್ದೇನೆ, ಅದ್ರ ಮಧ್ಯೆ ನಾನು ಇದ್ದೆ. ಇದಕ್ಕೆ ಅನುಮಾನ ಅಂತ ಕರೆ, ಅನುಮಾನ ಪ್ರಮಾಣ ಅಟ್ಟತಾನೆ. ನಿನ್ನೆ 9 ಊಟ ಮಾಡಿ ಮಲಗಿದ್ದೆ ನಾನು, ಅದು ನೆನಪಾಗ್ತದೆ, ಅದು ಅನುಮಾನನೇ. ನಿನ್ನೆ 9, ಈಗ ಬೆಳಿಗ್ಗೆ 7 ಅಂದ್ರೆ ಈಗ ಮಧ್ಯದಲ್ಲಿ ನಾನು ಮಲಗಿದ್ದೆ, ಅನುಮಾನ. ಆವಾಗ ಆ ಸಮಯದಲ್ಲಿ ನನಗೆ ಎಚ್ಚರ ಇಲ್ಲಲ್ಲ, ಎಚ್ಚರ ತಪ್ಪು ಹೋಗಿದೆಯಲ್ಲ. ನಾನು ಎಚ್ಚರ ಸ್ವರೂಪನೇ ಅನ್ನುವುದು ಸ್ವರೂಪದ ಜ್ಞಾನ ಅಂತ ಆಗಿದ್ದಾದರೆ, ಎಷ್ಟು ಗಂಟೆ ಎಚ್ಚರ ಸ್ವರೂಪನು ನಾನು? ಇಲ್ಲದಲ್ಲ ಅಂದ್ರೆ ಗಾಢ ನಿದ್ರೆಯಲ್ಲೂ ಕೂಡ ನಾನು ಎಚ್ಚರನೆ ಅಂತ ಆಯ್ತು. ಎಲ್ಲ ನಮಗೆ ಎಚ್ಚರಿದ್ರಲ್ಲ, ಅದು ಗಾಢ ನಿದ್ರೆಯಲ್ಲಿ ಎಚ್ಚರ ಇಲ್ಲದೇ ಇರ್ಲಿ, ಇಲ್ಲಿ ಇಲ್ಲದೆ ಹೋಗ್ಲಿ, ಅದು ಸಂಬಂಧ ಇಲ್ಲಲ್ಲ ಜ್ಞಾನ ಅವನಲ್ಲಿ. ಅವಸ್ಥೆಗಳಿಲ್ಲ ಅದೆಲ್ಲ, ಅದು ಪೋಸ್ಟ್ ಕನ್ಕ್ಲೂಷನ್ಸ್. ಅವೆಲ್ಲ ಪೋಸ್ಟ್ ಕನ್ಕ್ಲೂಷನ್ ಏನು ಅಂತಂದ್ರೆ, ಅವಸ್ಥೆ ಮೂರು ಅವಸ್ಥೆಗಳು ನಮಗಿಲ್ಲ, ಅನುಭವಗಳು ನಮಗಿಲ್ಲ, ಅನುಭವದ ವಿಷಯಗಳು ನಮಗಿಲ್ಲ, ನಾವು ವಿಷಯ ಅಲ್ಲ, ಇವೆಲ್ಲ ಪೋಸ್ಟ್ ಕನ್ಕ್ಲೂಷನ್. ನಾವು ಕರ್ತೃ ಭಕ್ತರು ಅಲ್ಲ, ನಮ್ಮ ಸಲಕರಣೆಗಳಿಲ್ಲ, ನಮ್ಮ ಸಾಧನ ಸಲಕರಣೆಗಳು ಯಾವ ನಮಗಿಲ್ಲ. ಆಗ ನಮ್ಮ ನಾನು ಎಚ್ಚರವೇ ಅಂತ ಆದ ಮೇಲೆ ನನಗೆ ಗಾಢ ನಿದ್ರೆಯಲ್ಲೂ ಎಚ್ಚರಬೇಕಲ್ವಾ? ಗಾಢ ನಿದ್ರೆ ನನಗೆ ಎಚ್ಚರಿಲ್ಲ ಅಂತಂದ್ರೆ ನಾನು ಎಚ್ಚರ ಸ್ವರೂಪ ನಾನು ಹೇಗೆ ಗೊತ್ತಾಗುತ್ತೆ ನಮಗೆ? ಜಾಗೃತಾವಸ್ಥೆಯಲ್ಲಿ ನಾನು ಎಚ್ಚರ ಅಂತ ಗೊತ್ತಾದ್ಮೇಲೆ ಅವಾಗ ಅದೇ ಇಂಟು ಬ್ರಾಕೆಟ್ ಹಾಕಿ ಸುಶಕ್ತಿಯಲ್ಲಿ ನಾನು ಎಚ್ಚರ ಇರುವುದಿಲ್ಲ ಅಂತ ಗೊತ್ತಲ್ಲ ಗೊತ್ತಾದಂಗೆ ನಾನು ಎಚ್ಚರ ಸ್ವರೂಪನೇ ಅನ್ನೋದು ಗೊತ್ತಾದ್ಮೇಲೆ ಹಾಗಾದ್ರೆ ನಮ್ಮ ಅನುಭವದಲ್ಲಿ ಗಾಢನಿದ್ರೆ ಎಚ್ಚರಿಲ್ಲಲ್ಲ ಮತ್ತೆ? ನಾನು ಎಚ್ಚರ ಸ್ವರೂಪನೇ ಅಲ್ಲ, ನನ್ನ ಸ್ವರೂಪವೇ ಎಚ್ಚರಿರುವುದಲ್ಲ. ಅನುಭವ ವಿಷಯ ಅಲ್ಲ, ಇದು ಅನುಭವ ವಿಷಯ ಅಲ್ಲ. ಒಪ್ತೇನಮ್ಮ, ನಾನು ನಿನ್ನ ವಿರೋಧ ಮಾಡ್ತೇನ? ನಾನು ಇದು ಅನುಭವ ವಿಷಯ ಅಲ್ಲ ಅಂತ ಒಪ್ಪುತ್ತೇನೆ ನಾನು. ಆದ್ರೆ ಇದನ್ನ ಹೇಗೆ ಹೇಗೆ ಹೇಳ್ತೀರಾ ಹೇಳಿ ನನಗೆ. ಆತ್ಮ ಎಲ್ಲಿ? ಗಾಳಿಯಲ್ಲಿ ಆತ್ಮನೊಬ್ಬನೇ ಇರ್ತಾನೆ. ಅದಕ್ಕೆ ಆನಂದ ಸ್ವರೂಪ ಇರ್ತಾನೆ. ಓಕೆ ಫೈನ್. ಅಂತಹ ಯಾರಿಗೆ ಜ್ಞಾನ ಆಗಿದೆಯೋ ಅವರು ಗಾಢ ನಿದ್ರೆಯಲ್ಲಿಯೂ ಕೂಡ ಆನಂದ ಸ್ವರೂಪನೇ ಇದ್ದೇನೆ ಅಂತ ಅವನಿಗೆ ಗೊತ್ತಿರ್ತದ? ಎಚ್ಚರ ಈಗ ಗೊತ್ತದೆ ಬಿಡಿ ಪ್ರಶ್ನೆ. ಎಚ್ಚರ ಈಗ ಎಲ್ರಿಗೂ ಗೊತ್ತಿದೆ ನಾವು ಆನಂದ ಸ್ವರೂಪ. ಮೂರು ಅವಸ್ಥೆಗಳೇ ನನಗಿಲ್ಲ ಅಂತ ಅಂದ್ಮೇಲೆ ಆವಾಗ ಆ ಗಾಢ ನಿದ್ರೆಯಲ್ಲಿ ಎಚ್ಚರ ಇಲ್ಲ ಅಂದ್ರು ಕೂಡ ಮೂರು ಅವಸ್ಥೆಗಳು ಕೂಡ ಅವು ಬರೀ ಆರೋಪಿತ ಭಾಸ ಮಾತ್ರ ಅಂತಾದ ಮೇಲೆ ಈಗ ಗಾಢ ನಿದ್ರೆಯಲ್ಲಿ ನಾನು ಇದ್ದೇನೆ ಇಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಅಲ್ಲಿ ಮೂರು ಅವಸ್ಥೆಗಳೇ ಇಲ್ಲ, ಮೂರು ಅವಸ್ಥೆಗಳೇ ಇಲ್ಲ. ಕೇಳ್ಕೊಳ್ಳಿ, ಗಾಢ ನಿದ್ರೆಯಲ್ಲಿ ನನ್ನ ಇರುವಿಕೆ ಹೆಚ್ಚು ನನಗಿಲ್ಲ ಅಂತಂದ್ರೆ ಅಲ್ಲಿ ಇನ್ನು ಎರಡು ಅವಸ್ಥೆಗಳೆಲ್ಲ ಮತ್ತೆ ಬರೋಣಂತೆ, ವಾಪಸ್ ಬರೋಣಂತೆ. ಸ್ವಪ್ನವನ್ನು ಕಾಣುವಾಗ ನಾನು ಸಚ್ಚಿದಾನಂದ ಎಚ್ಚರಿದೆಯಾ ನನಗೆ? ಮತ್ತೆ ವಾಪಸ್ ಬನ್ನಿ, ಈ ಜಾಗೃತದಲ್ಲಿ ಆಹಾರ ವ್ಯವಹಾರ ಮಾಡ್ತಿರ್ಬೇಕಾದ್ರೆ ನಾನು ಸಚ್ಚಿದಾನಂದ ಎಚ್ಚರಿದೆಯಾ ನಮ್ಗೆ? ಆದ್ರಿಂದ ನಾವು ಸಚ್ಚಿದಾನಂದ ಅಲ್ವೇ ಅಲ್ಲ ಅಂತ ನಿರ್ಧಾರ ಬರ್ತೀರಾ? ನಾವು ಆನಂದ ಸ್ವರೂಪರೇ ಇದ್ದೇವೆ, ಮೂರು ಅವಸ್ಥೆಗಳೇ ಇಲ್ಲ. ಅವು ಹುಸಿ ತೋರಿಕೆಗಳು, ತೋರಿ ಅಡಗುವ ವ್ಯಾವಹಾರಿಕ ಸತ್ಯಗಳು ಅಷ್ಟೇ. ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಟು ಮೀ. ದಿ ನಾಲೆಜ್ ಆಫ್ ಮೈ ಸೆಲ್ಫ್ ಆಸ್ ಸಚ್ ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಟು ಮೀ. ಅದು ನನ್ನಲ್ಲಿ ಯಾವ ವ್ಯತ್ಯಾಸವನ್ನು ಮಾಡೋದಿಲ್ಲ. ಇದು ಆತ್ಮಜ್ಞಾನ ಅಂತಾರೆ. ಆತ್ಮಜ್ಞಾನ ಇರ್ತದೋ ಇರೋದಿಲ್ವೋ, ಅಲ್ಲಿರ್ತದೋ ಇಲ್ಲಿರ್ತದೋ ಪ್ರಶ್ನೆನೇ ಇಲ್ಲ. ಯಾವ್ದು ಆತ್ಮಜ್ಞಾನ ಅಲ್ಲಿ ಆತ್ಮಜ್ಞಾನದಲ್ಲಿ ಇನ್ನೊಂದು ಏನೂ ಇರೋದಿಲ್ಲ. ಯಾವ ಕ್ಷೇತ್ರ ನೀವು ಮಾತಾಡ್ತೀರಿ? ಯಾವ ಕ್ಷೇತ್ರವೂ ಇಲ್ಲ. ಅಹಮಸ್ಮಿ ಸದಾಭಾವಿ, ನಾ ಇದ್ದೇನೆ, ನಾ ಅರಿವಾಗಿದ್ದೇನೆ ಅಷ್ಟೇ. ಸೃಷ್ಟಿ ನಾಮ ರೂಪ ಉಪಾಧಿ ಇವೆಲ್ಲ ಲೆಕ್ಕಾಚಾರ ತಗೊಂಡು ನೀವು ಬಂದಿದ್ರಿ. ಆದ ಕಾರಣ ನಾವು ಹೇಳಿದ್ವಿ ಸರ್ವಂ ಬ್ರಹ್ಮಮಯಂ ಅಂತ ಹೇಳಿದ್ವಿ. ನಾನಿದ್ದೇನೆ, ಇರುವುದೆಲ್ಲವೂ ಬ್ರಹ್ಮ. ನಾನು ಬ್ರಹ್ಮ, ಇರುವುದೆಲ್ಲವೂ ಬ್ರಹ್ಮ. ಇರುವುದೆಲ್ಲವೂ ಬ್ರಹ್ಮ, ಎಲ್ಲವೂ ಶಬ್ದ ಯಾಕೆ ತಂದೆ ನಾನು ಅದನ್ನ ಎಲ್ಲವನ್ನು ನೀವು ಹಾಕಿ ಹೇಳ್ಕೊಂಡು ಬಂದಿದ್ರಲ್ವೋ ಸ್ವಾಮಿ, ನಾವು ಬ್ರಹ್ಮ ಸ್ವರೂಪರು. ಹೌದು, ಹಾಗಾದ್ರೆ ಈ ವೃಕ್ಷ ಏನು ಅಂತ ಕೇಳ್ಕೊಂಡು ಬಂದ. ಎಲ್ಲವೂ ಬ್ರಹ್ಮ. ಇನ್ನು ಯಾವ ಶಬ್ದ, ಇನ್ನು ಯಾವ ಸ್ಟೇಟ್ಮೆಂಟು, ಇನ್ನು ಯಾವುದೇ ಕಾಮೆಂಟ್ರಿಯನ್ನ ಬಳಸದೇ ನನ್ನ ಇರುವೆ ಏನಿದು ನನ್ನ ಇರುವ ಅರಿವು ಮಾತ್ರ ನನ್ನಗಿರುವು. ಇದು ಜಾಗೃತ ಸ್ವಪ್ನ ಸುಪ್ತ ಎಲ್ಲಿದ್ದಂತೀರಿ ನೀವು ಅಲ್ಲಿ? ಇವನು ಪ್ರಜ್ಞಾನಕನ ಅಂತಂದ್ರೆ ಘನೀಭೂತ ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಾನೆ ಅಂತಂದ್ರೆ ಘನಿ ಅಂದ್ರೆ ಸ್ಟ್ಯಾಗ್ನೆಂಟ್ ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಾನ. ಹೌದಲ್ವೋ, ಆತ್ಮ ಯಾವತ್ತು ಸ್ಟ್ಯಾಗ್ನೆಂಟ್ ಅಲ್ವೋ? ಕಾಲಸ್ಪಂದನ ಇಲ್ಲ, ದೇಶ ಸ್ಪಂದನ ಇಲ್ಲ, ವಸ್ತು ಸ್ಪಂದನ ಇಲ್ಲ, ವಸ್ತು ವಿಕಾರ ಇಲ್ಲ, ಹಾಗೆ ಆತ್ಮ ಏನು? ಹೌದಲ್ವ, ಸ್ಟ್ಯಾಂಡ್ ಸ್ಟಿಲ್. ಆತ್ಮನು ಅದು ಎಚ್ಚರಿಲ್ಲ ಇಲ್ಲಿ ಇನ್ನೂ. ಇದು ಒಂದು ಅವಸ್ಥೆ ಇದೆ ಅನ್ನುವ ಭಾವ. ಈಗ ನಾನು ಆತ್ಮನೇ ಅನ್ನುವ ಎಚ್ಚರ ಗಾಢ ನಿದ್ರೆಯಲ್ಲಿ ಇಲ್ಲ. ಅದರ ಅರ್ಥ ಏನು ಅಂತಂದ್ರೆ, ಗಾಢ ನಿದ್ರ ಅವಸ್ಥಾನು ಒಂದು ಅವಸ್ಥಾ ಅನ್ನುವಂತಹದ್ದು ನಿನ್ನ ಬುದ್ಧಿಯಲ್ಲಿ ಇನ್ನೂ ಇದೆ. ನಿನ್ನೆ ಮಲಗಿದ್ವಿ, ಇವತ್ತು ಎಚ್ಚರಾಗಿ ಪುನಃ ಕ್ಲಾಸಿಗೆ ಬಂದೇವಿ ಅನ್ನುವಂತಹ ಈ ನಿನ್ನೆಯ ಜಾಗೃತ ಅವಸ್ಥೆ, ಇವತ್ತಿನ ಈ ಜಾಗೃತ ಅವಸ್ಥೆ ಬಗ್ಗೆ ನಿಮಗೆ ಸತ್ಯ ಬುದ್ಧಿ ಇದೆ ಇಲ್ಲೋ? ಆತ್ಮನ ಇರುವಿಕೆಯ ದೃಷ್ಟಿಯಿಂದ, ಆತ್ಮನ ಅರಿವಿನ ಇರುವಿಕೆಯ ದೃಷ್ಟಿಯಿಂದ ಈ ಮೂರು ಇವೆ ಅಂತ ಆಗಿದ್ದೆ. ಆದ್ರೆ ಮೂರರಲ್ಲಿಯೂ ನಾನಿದ್ದೇನೆ, ನನ್ನಲ್ಲಿ ಮೂರು ಇಲ್ಲ ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಹೇಳಬಹುದು. ಆದ್ರೆ ಅರಿವಿನ ಇರುವು ಮಾತ್ರ ನಾನು ಅನ್ನುವುದು ಯಾವಾಗ ಸ್ಪಷ್ಟವಾಗ್ತದೋ, ಯಾವ ಮೂರು ಹೇಳ್ತೀರಿ? ಹೋಗಿ, ಯಾವ ಎರಡು ಹೇಳ್ತೀರಿ? ಯಾವ ಒಂದು ಹೇಳ್ತೀರಿ? ಏನೂ ಇಲ್ಲ. ಮತ್ತೇನು? ಅನಂತವಾದ ಒಂದೇ ಒಂದು ತತ್ವ ಅರಿವು, ಸಮಜಿಜ್ಞಾಸ. ಓಕೆ, ಅಲ್ಲ ಅವಾಗ ಇವಾಗ ಚೂಕ್ತಾ ಇದ್ರೆ ಎಚ್ಚರ ಆಗ್ತದೆ. ಇದು ಅಂದ್ರೆ ಒಂದೇ ತರ ಕೇಳ್ತಾ ಇರೋದು ಇದ್ದಂಗೆ ಆಗ್ತದೆ. ಯಥಾರಾತ್ರವು ನ ಈಶೇನ ತಮಸ ಅವಿಭಜ್ಯಮಾನಂ ಸರ್ವಂ ಘನಮಿವ. ಕತ್ತಲೆಯಲ್ಲಿ ಹೇಗಿರ್ತಂದ್ರೆ ಏನೂ ವಿಂಗಡಿಸಿ ಅರಿಯಲಾರದ ಸ್ಥಿತಿಯಲ್ಲಿ ಇರ್ತದೋ ಹಾಗೆ ಘನಮಿವ ತದ್ವತ. ಅದರಂತೆಯೇ ಪ್ರಜ್ಞಾನ ಘನ ಇವ ಈವ ಶಬ್ದಾತ್ ನ ಜಾತಿ ಅಂತರಂ ಜ್ಞಾನ ವ್ಯತಿರೇಕೇಣ ಅಸ್ತಿ ಇತ್ಯರ್ಥ. ಏವ ಶಬ್ದ, ಏವ ಶಬ್ದ ಏನ್ ತೋರಿಸ್ತದ? ಈವನ್ ಜಾತಿ ಅಂತರವೂ ಕೂಡ ಇಲ್ಲ, ಅಂದ್ರೆ ಅನ್ಯ ಜಾತಿಯ ವಿಂಗಡಣೆಗಳು ಇಲ್ಲ. ಅದಿದೆ ಇದಿದೆ ಏನಂತದೆ, ಅದಕ್ಕೆ ಜಡವಾದದ್ದಿದೆ, ಇನ್ನೊಂದು ಚೇತನವನ್ನು ತೊಂದಿದೆ, ಇರುವೆ ಅನ್ನೋದು, ಅನ್ಯ ಜಾತಿಯ ಯಾವ ವಿಷಯಗಳು ಇದು ಬರೋದಿಲ್ಲ. ಅವೆಲ್ಲವೂ ಕೂಡ ಪ್ರಜ್ಞಾನ ವ್ಯತಿರೇಕಗಳು, ಪ್ರಜ್ಞಾನದ ವ್ಯತಿರೇಕದ ಸ್ಥಿತಿಯವು ಇಲ್ಲ. ಅದಿದೆ ಇದಿದೆ ಅಂತ ಹೇಳ್ತೇವಲ್ಲ, ಅದು ಪ್ರಜ್ಞಾನವು ವ್ಯತಿರೇಕಗೊಂಡಾಗ ಮಾತ್ರ ಹಂಗೆ ಹೇಳಲಿಕ್ಕಾಗ್ತದೆ. ಪ್ರಜ್ಞಾನ ಏಕೀಭೂತವಾದಾಗ ಅಲ್ಲಿದೆ ಇಲ್ಲಿದೆ ಯಾವುದಿದೆ ಯಾವುದಿಲ್ಲ ಅಂತೇನು ಹೇಳಲಿಕ್ಕೆ ಆಗುವುದಿಲ್ಲ, ಜಾತಿ ಅಂತರ. ಸೊ ಪ್ರಜ್ಞಾನ ವ್ಯತಿರೇಕೇನ ಅಸ್ತಿ ಇತ್ಯರ್ಥ. ಮನಸಃ ವಿಷಯ ವಿಷಯಿ ಆಕಾರ ಸ್ಪಂದನ ಆಯಾಸ ದುಃಖ ಅಭಾವಾತ್ ಆನಂದಮಯ ಆನಂದಪ್ರಾಯ ಆನಂದಪ್ರಾಯ ನ ಆನಂದ ಇವ ಆನಂದ ಇವ. ಏನು ಚಂದ ಕೊಡ್ತಾರೆ ನೋಡ್ರಿ, ಅಲ್ಲಿರುವಂತಹ ಆ ಗಾಢನಿದ್ರಿರುವಂತಹ ನಮ್ಮ ಇರುವಿಕೆ ಆನಂದ ಪ್ರಾಯ ಆನಂದದಂತೆ ಇರುತ್ತದೆ, ಆನಂದಮಯ ವತ್. ಅದನ್ನು ನೀವು ಹಾಕೋರು ಅಧ್ಯಯನ ಮಾಡ್ಕೊಳ್ರಿ. ಆನಂದಮಯ ವತ್ ಆನಂದ ಪ್ರಾಯ, ಆದರೆ ನ ಆನಂದ ಇವ ಇದು ಇದು ಕಾಣಿಸ್ಬಾರ್ದ ಅವರಿಗೆ ಶಬ್ದ. ಎಲ್ಲ ವಿವರಣೆ ಹಾಗೆ ಬರ್ತದೆ, ಆತ್ಮನ ವಿವರಣೆನೇ ಬರ್ತದೆ ನೋಡ್ರಿ. ಈಗ ಒಂದೊಂದೇ ಒಂದೊಂದು ನೋಡ್ಕೊತವ್ರಿ. ಮನಸಃ ವಿಷಯ ವಿಷಯಿ ಆಕಾರ ಸ್ಪಂದನ ಆಯಾಸ ದುಃಖ ಅಭಾವ. ಗಾಢನಿದ್ರೆ ವಿಷಯ ವಿಷಯ ಸ್ಪಂದನ ಇದೆಯಾ? ವಿಷಯ ಅಂದ್ರೆ ಅನುಭವಿಸುವವನು, ವಿಷಯ ಅಂದ್ರೆ ಅನುಭವಿಸುವ ವಸ್ತು. ಈ ವಸ್ತು ಮತ್ತು ಅನುಭವಿಸುವವನು ಇವರ ಸ್ಪಂದನ ಇದೆಯಾ? ಇವರಿಲ್ಲ, ಹೋಗ್ಲಿ ಬಿಡು. ಆಕಾಶ ಬಂದ ಆಯಾಸ ಇದೆಯಾ? ಇಲ್ಲ. ದುಃಖ ಇದೆಯಾ? ಅಯ್ಯಯ್ಯೋ, ವಿಷಯ ಇಲ್ಲ, ವಿಷಯ ಇಲ್ಲ, ಆಕಾರ ಸ್ಪಂದನ ಇಲ್ಲ, ಆಯಾಸ ಇಲ್ಲ, ದುಃಖ ಇಲ್ಲ, ಅಭಾವ. ಹಾಗಾದ್ರೆ ಅದು ಏನದು? ಆನಂದಮಯ ಆತ್ಮ. ಅದ್ರ ಮುಂದಿನ ಶಬ್ದ ಆತ್ಮ ಅಂತ ಸುಮ್ಮನೆ ಕೊಟ್ಬಿಡ್ತಾರ. ಆನಂದಮಯ ಆತ್ಮ ಅನ್ಬೇಕಲ್ಲ, ಆನಂದಮಯ ಆತ್ಮ ಅನ್ನಿಲ್ಲ ಭಗವತ್ಪಾದ್ರ. ಏನಂತಾರಲ್ಲಿ ಆನಂದಮಯ ಆನಂದ ಪ್ರಾಯ. As if you are the embodiment of joy. ನೀ ಆನಂದ ಸ್ವರೂಪನಂತೆ ಆನಂದ ಪ್ರಾಯ. ಪ್ರಾಯ ಶಬ್ದ ಗೊತ್ತಾಯ್ತಾ? ಆನಂದ ಪ್ರಾಯ. ಮತ್ತೆ ನ ಆನಂದ ಇವ ಆನಂದ ಅವನು ಆನಂದನೇ ಅನ್ನೋದನ್ನ ಹೇಳಲಿಕ್ಕಾಗೋದಿಲ್ಲ. ಆನಂದದಂತೆ ಇರ್ತಾನೆ. ವಿಷಯ ಇಲ್ಲ, ವಿಷಯ ಇಲ್ಲ, ಸ್ಪಂದನ ಇಲ್ಲ, ಆಯಾಸ ಇಲ್ಲ, ದುಃಖ ಇಲ್ಲ, ಎಲ್ಲ ನಾ ಹೇಳಿದ್ ನಿಮ್ಗೆ. ಕರ್ತೃ ಇಲ್ಲ, ಭಕ್ತರು ಇಲ್ಲ, ಯಾವ ಇಲ್ಲದೆ ಇದರಿಂದಾಗಿ ಆನಂದನೇ ತಾನು ಅನ್ನುವಂತೆ ಇದ್ದಾನಷ್ಟೇ ವಿನಃ ನ ಆನಂದ ಆನಂದ. ಅನಾತ್ಯಂತಿಕತ್ವಾತ್ ಯಥಾ ಲೋಕೆ ನಿರಾಯಾಸ ಸ್ಥಿತಃ ಸುಖೀ ಆನಂದ ಭುಕ್ ಉಚ್ಯತೆ. ಅತ್ಯಂತ ಅನಾಯಾಸ ರೂಪಾಹಿ ಇಯಂ ಸ್ಥಿತಿ ಅನೇನ ಅನುಭೂಯತೆ ಆನಂದ ಭುಕ್. ನ ಅತ್ಯಂತಿಕತ್ವಾದ ಯಾಕೆ ಅವನು ಆನಂದನೇ ಅಲ್ಲ ಅಂತಂದ್ರೆ, ಅವನ ಆಗಿನ ಆ ಆನಂದ ಸ್ಥಿತಿ ಅದು ಅತ್ಯಂತಿಕ ಆನಂದ ಅಂತ ಹೇಳಲಿಕ್ಕಾಗುವುದಿಲ್ಲ. ಅದು ನಾ ಅನಾತ್ಯಂತಿಕತ್ವಾದ ಹೇಗೆ ಅರ್ಥ ಮಾಡ್ತಾರೆ? ನ ಅತ್ಯಂತಿಕತ್ವಾದ ಅತ್ಯಂತಿಕತ್ವಾದ ಅಂತಂದ್ರೆ ಅದು ಖಚಿತವಾಗಿ ಆನಂದನೇ. ಅತ್ಯಂತಿಕತ್ವ ಅತ್ಯಂತಿಕವಾಗಿ ಆನಂದನೇ. ನ ಹಾಗಿಲ್ಲ, ಆದ್ದರಿಂದ ಅವನು ಆನಂದನಲ್ಲ. ಮತ್ತೇನದು ಆನಂದ? ಮತ್ತೊಂದು ಉದಾಹರಣೆ ಕೊಡ್ತದೆ. ಯಥಾ ಲೋಕೆ ಲೋಕದಲ್ಲಿ ನಿರಾಯಾಸ ಸ್ಥಿತಿ ಎಲ್ಲ ಆಯಾಸವು ಹೋದಾಗ ಸುಖೀ ಆನಂದವಾಗಿರ್ತಾನೆ. ಆ ಆನಂದ ಭುಕ್ ಉಚ್ಯತೆ ಅವನಿಗೆ ಬಾ ಏನ ಆನಂದ ಸ್ವರೂಪ ಇದ್ದಾನೆ ನೋಡ್ರ, ಅಷ್ಟು ಆರಾಮಾಗಿದ್ದಾನೆ ನೋಡು ಅಂತ ನಾವು ಹೇಳ್ತೇವಲ್ಲೋ. ಅಷ್ಟ ಇದು ಕೂಡ ಯಾವುದು ಗಾರ್ಡನ್ ಎಚ್ಚರದಲ್ಲಿ ಆನಂದವಾದ ಕೈ ಕಾಲು ಚಲ್ಲಿ ಆನಂದವಾಗಿ ಮಲಗಿರ್ತಾನದು. ಅವಾಗ ನಾವೇನಂತೀವಿ, ಏನ್ ನೋಡು ಏನ್ ಆನಂದವಾಗಿ ಮಲಗಿದ್ದಾನೆ ಅಂತ. ಹೌದಾ? ಇಲ್ಲಿ ಅಷ್ಟೇ ಈ ಆನಂದ ಸ್ಥಿತಿ ಇಷ್ಟೇ. ಆನಂದ ಭುಕ ಯಥಾಲೋಕಿ ನಿರಾಯಾಸ ಸ್ಥಿತ ಸುಖಿ ಆನಂದ ಭುಕ ಉಚ್ಯತೆ. ಅದೇನದು? ಅತ್ಯಂತ ಅನಾಯಾಸ ರೂಪಾಹಿ, ಅದು ಅನಾಯಾಸ ರೂಪ. ಮತ್ತೆ ಗಾರಿಂದ್ರೆ ಏನದು? ಅನಾಯಾಸ ರೂಪ. ಇಯಂ ಸ್ಥಿತಿ ಅನೇನ ಅನುಭೂಯತೆ ಇತಿ ಆನಂದ ಮುಖ. ಆದ್ದರಿಂದ ಇವನು ಏನಾಗ್ಬಿಡ್ತಾ ಈ ಪ್ರಜ್ಞಾನ ಘನ, ಇವನು ಆನಂದ ಬುಕ್ಕಾದ. ಇವೆಲ್ಲ ನೋಡ್ತಿರ್ಲಿಕ್ಕೆ ನಿಮಗೇನಿಸ್ತದೆ ಆತ್ಮನೇ ಅಂತ ಅನಿಸುತ್ತದೆ, ಆದ್ರೆ ಅವನ್ ಗೊತ್ತಿಲ್ಲ, ಅದು ಒಳಗೆ ನಮಗೆ ಸ್ಪಷ್ಟ ಆಗುತ್ತೆ. ಅನ್ಯತ ಅವನು ಆನಂದ ಸ್ವರೂಪನೆ, ಅದ್ರ ಎರಡನೇ ಮಾತಿಲ್ಲ. ಅವನು ಆನಂದ ಸ್ವರೂಪನೆ, ಅದ್ ಗೊತ್ತಿಲ್ಲ ಅನ್ನೋ ಭಾರಿ ಡಿಫ್ರೆನ್ಸ್ ಆಗ್ತದೆ. ಈಗ ಆತ್ಮಜ್ಞಾನ ಆಗದೆ ಹೋದ್ರೂ ಕೂಡ ನಾವು ಆನಂದ ಸ್ವರೂಪರೇ ಇದ್ದೇವೆ. ಇದಕ್ಕೆ ಹೆಚ್ಚಿಗೆ ಇನ್ನೇನು ಹೇಳ್ಬೇಕೀಗ? ಆತ್ಮಜ್ಞಾನ ಆದ್ರೆ ಮಾತ್ರ ನಾವು ಆನಂದ ಸ್ವರೂಪರು, ಆತ್ಮಜ್ಞಾನ ಇಲ್ಲದೆ ಹೋದ್ರೆ ನಾವು ಆನಂದ ಸ್ವರೂಪರು ಅಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ತಿಳಿದವನಿಗೂ ತಿಳಿದವನಿಗೆ ಅವನು ಆನಂದ ಸ್ವರೂಪನೇ ಅನ್ನೋದು ಆನಂದವಾಗಿಯೇ ಇರ್ತದೆ. ತಿಳಿಯದೇ ಇದ್ದವನಿಗೂ ಅವನು ಆನಂದ ಸ್ವರೂಪ ಅನ್ನೋದು ಆತ್ಮ ಆನಂದವಾಗಿಯೇ ಇರ್ತದೆ. ವ್ಯತ್ಯಾಸ ಏನೋ, ಒಬ್ಬನು ತಿಳಿದಾನೆ, ಒಬ್ಬನು ತಿಳಿದಿಲ್ಲ. ಆಯ್ತೋ. ಯಥಾಲೋಕೆ ನಿರಾಯಾಸ ಸ್ಥಿತ ಅನೇನ ಅನುಭೂಯತೆ ಇದ್ದ ಅನುಭೋಕ ಈಶಃ ಅಸ್ಯ ಪರಮ ಆನಂದ ಇತಿ ಶ್ರುತಿಃ ಸ್ವಪ್ನಾದಿ ಪ್ರತಿಬೋಧ ಚೇತಃ ಪ್ರತಿ ದ್ವಾರೀಭೂತತ್ವಾದ ಚೇತೋ ಮುಖಃ ಈಶಃ ಅಸ್ಯ ಪರಮ ಆನಂದ ಇವನ ಪರಮ ಆನಂದದ ಪ್ರಕಟವಾದ ಸ್ಥಿತಿ ಗಾಢನಿದ್ರಾ. ಇದೇನು ಅಂದ್ರೆ ಪರಮಾನಂದದ ಪ್ರಕಟವಾದ ಸ್ಥಿತಿ. ಇತಿ ಶ್ರುತಿ ಬೃಹದಾರಣ್ಯಕ ಸ್ವಪ್ನಾದಿ ಪ್ರತಿಭೂತ ಚೇತ ಏನು ಸ್ವಪ್ನಲೋಕ ಜಾಗೃತ ಲೋಕ ಇವುಗಳನ್ನ ಪ್ರವೇಶಿಸಿ ಅಲ್ಲಿ ತಮ್ಮ ವ್ಯವಹಾರವನ್ನ ಮಾಡುವುದಕ್ಕೆ ದ್ವಾರ ಈ ಪ್ರಜ್ಞಾನಗನ ಗಾಢನಿದ್ರಸ್ತ ಸುಷುಪ್ತ ಏನಿದ್ದಾನೆ ಇವನು ದ್ವಾರ. ಇವನ ಮೂಲಕವಾಗಿ ನಾವು ಹೋಗ್ತೀವಿ, ಎಲ್ಲಿ ಹೋಗ್ತೀವಿ? ಸ್ವಪ್ನಕ್ಕೆ ಹೋಗ್ತೀವಿ. ಸ್ವಪ್ನದ ನಂತರ ನಿದ್ರೆ ಮಾಡ್ತಿರೋ ನಿದ್ರೆಯಲ್ಲಿ ಸ್ವಪ್ನ ಇರ್ತದೋ ಅದೇ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ನಿದ್ರೆಯಿಂದ ನಾವು ಸ್ವಪ್ನಕ್ಕೆ ಹೋಗ್ತೀವಿ, ಗೊತ್ತಾಗಿಲ್ಲ. ಅಂದ್ರೆ ಸ್ವಪ್ನಕ್ಕೆ ದ್ವಾರ ಯಾವುದು? ನಿದ್ರ. ಹಾಗೆಯೇ ಎಚ್ಚರ ಅವಸ್ಥೆ ನಿದ್ರೆಯಿಂದ ಎಚ್ಚರಿಗೆ ಬರ್ತೇವೋ, ಎಚ್ಚರದಲ್ಲಿ ನಿದ್ರೆಗೆ ಹೋಗ್ತೇವೋ, ನಿದ್ರೆ ಆದ್ಮೇಲೆ ಎಚ್ಚರಿಕೆ ಬರ್ತೀವಿ. ಅದಕ್ಕೆ ಕೇಳ್ತೇವೆ ನೋಡ್ರಿ, ಏನಪ್ಪ ಚೆನ್ನಾಗಿ ನಿದ್ದೆ ಆಯ್ತಾ? ಇದಾಗ್ತೇನು ನಿದ್ದೆ ಮಾಡ್ದ, ಈಗ ಎಚ್ಚರಿಕೆ ಬಂದ. ಹಾಗೆ ಎಚ್ಚರಿಕೆ ಬರ್ಲಿಕ್ಕೆ ದ್ವಾರ ಯಾವುದು? ಹಾಗೆ ನಿದ್ರೆ ಯಾವುದಕ್ಕೆ ದ್ವಾರ? ಸ್ವಪ್ನಕ್ಕೂ ದ್ವಾರ. ತಾನು ನೋಡಿದ್ರೆ ನಿದ್ರ, ಅದಕ್ಕೆ ಅವನ ಹೆಸರು ಚೇತೋಮುಖ. ಚೇತೋಮುಖ ಶಬ್ದ ಕೊಟ್ಟ ನೋಡಿ, ಏನು ದ್ವಾರೀಭೂತತ್ವಾದ ಚೇತೋಮುಖ ಬೋಧ ಲಕ್ಷಣಂ ವಾ ಚೇತ ದ್ವಾರಂ ಮುಖಂ ಅಸ್ಯ ಸ್ವಪ್ನಾದಿ ಆಗಮನಂ ಪ್ರತಿ ಇತಿ ಚೇತ ಮುಖ. ಇನ್ನೊಂದು ಅರ್ಥ ಇದು ಈ ಕೆಳಭಾಗದೊಳಗೆ. ಇನ್ನು ಮೇಲ್ಭಾಗದೊಳಗೆ ನೋಡೋಣ, ಹಳೆಯ ಹೆಚ್ಚಿನ ಭಾಗದಲ್ಲಿ ನೋಡೋಣ. ಈಗ ಈ ಗಾಢನಿದ್ರಸ್ಥ ಆನಂದ ಇದ್ದಾನಲ್ವೋ, ಇವನು ಗಾಢನಿದ್ರಸ್ಥ ಇದ್ದಾನಲ್ವೋ, ಇವನು ಸ್ವಪ್ನ ಮತ್ತು ಜಾಗೃತಕ್ಕೆ ಹೇಗೆ ಮುಖನೋ ಹಾಗೆಯೇ ಆತ್ಮಜ್ಞಾನಕ್ಕೂ ಇವನೇ ಮುಖ. ಇಲ್ಲಿ ಇವನು ಪರಾಂಚಖಾನಿ, ಇವನು ಹೊರಮುಖವಾಗಿ ಜೀವನ ಮಾಡಿದ್ರಿಂದಾಗಿ ಸ್ವಪ್ನ ಜಾಗೃತ ನಿದ್ರ ಸ್ವಪ್ನ ಜಾಗೃತ ನಿದ್ರ ಸ್ವಪ್ನ ಜಾಗೃತ ನಿದ್ರ ತಾನು ಸ್ವಪ್ನಿ ತಾನು ಜಾಗೃತ ತಾನು ನಿದ್ರಸ್ಥ ಅಂತ ನಿರ್ಧಾರ ಮಾಡಿಕೊಂಡು ಸಂಸಾರಿಗಳಂತೆ ಜೀವನ ಮಾಡ್ತಿರ್ತಾನೆ. ಇವನಿಗೆ ದಾರಿ ಇದೆ, ಮುಖ್ಯ ದ್ವಾರ ಯಾವುದು ಅಂತಂದ್ರೆ ಇವನಿಗೆ ಮುಖ್ಯ ದ್ವಾರ ತನ್ನ ಏನು ಗಾಢ ನಿದ್ರಸ್ಥ ಸ್ಥಿತಿ ಇದೆಯೋ ಚಿತ್ತೋಮುಖ, ಅದು ಮುಖ್ಯ ದ್ವಾರ. ಸಂಸಾರಿ ಮುಖ್ಯ ದ್ವಾರ ಯಾವುದು? ಚೇತೋ ಮುಖ. ಆಯ್ತಾ? ಇನ್ನ ಇದೇ ಚೇತೋಮುಖ ಇದು ಮೋಕ್ಷಕ್ಕೂ ದ್ವಾರ. ಹೊರಮುಖ ಆಗಲಿಲ್ಲ ಅಂತ ಇಟ್ಟು ಏನೋ ಒಂದು ಪ್ರಸಂಗದಿಂದಾಗಿ ಇವನು ಹೊರಮುಖ ಆಗಲಿಲ್ಲ. ಪ್ರಸಂಗ ಏನು ಅಂತಂದ್ರೆ ಈಶ್ವರ ಅನುಗ್ರಹ, ಗುರುಗಳ ಉಪದೇಶ, ಶಾಸ್ತ್ರದ ಮಾರ್ಗದರ್ಶನ. ಗೊತ್ತಾಯ್ತಾ? ಏನು ಶಾಸ್ತ್ರಗಳಿವೆ, ಶ್ರುತಿ ಸ್ಮೃತಿಗಳಿವೆ, ಇವುಗಳ ಮಾರ್ಗದರ್ಶನ ಇದು ಸಿಕ್ತು. ಈ ಕಾರಣದಿಂದಾಗಿ ಅವನು ಹೊರಮುಖ ಅನ್ನೋದು ಮಿಥ್ಯ, ಅದರಲ್ಲಿ ಯಾವ ಅರ್ಥ ಇಲ್ಲ ಅನ್ನೋದು ಯಾವ ಸ್ಪಷ್ಟವಾಗುತ್ತೆ. ಅವಾಗ ಏನಾಗ್ಬಿಡ್ತಾವ ಈಗ ಹೊರಮುಖ ಅದ ಅದಲ್ವ ಅದನ್ನ ಸರ್. ಇವನು ಚೇತೋಮುಖ ಗಾಢ ನಿದ್ರಸ್ಥ. ಈ ದ್ವಾರದಿಂದಲೇ ಜಾಗೃತಕ್ಕೂ ಹೋಗ್ತಾನೆ, ಸ್ವಪ್ನಕ್ಕೂ ಹೋಗ್ತಾನೆ. ಆದ್ದರಿಂದ ಇವನ ಹೆಸರು ಚೇತೋಮುಖ. ಇವನ ಹೆಸರು ಅಂದ್ರೆ ಸುಷುಪ್ತ. ಸುಷುಪ್ತ ಏನಿದ್ದಾನೋ ಇವನು ಗಾಢನಿದ್ರ, ಇವನು ಚೇತೋಮುಖ. ಈ ಚೇತೋಮುಖ ಅಂದ್ರೆ ದ್ವಾರ. ಇವನ ಈ ಸ್ಥಿತಿಯೇ ಇವೆರಡು ಅವಸ್ಥೆಗಳಿಗೆ ದ್ವಾರ. ಹಾಗೆಯೇ ಇವನ ಈ ಸ್ಥಿತಿಯೇ ಮೋಕ್ಷಕ್ಕೂ ದ್ವಾರ. ಹಿಂಗೆ ಇವನು ಇಂದ್ರಿಯಗಳಲ್ಲಿ ಸಂಸ್ಕಾರ ವಾಸನಾ ಸಹಿತವಾಗಿ ಇವನು ತೊಡಗಿದಾಗ ಸಹಜವಾಗಿ ಸಂಸಾರಿ ಆಗ್ತಾನೆ, ಹೊರಮುಖವಾಗಿ ಜೀವನ ಮಾಡ್ತಾನೆ, ಹುಟ್ಟ ಸಾವುಗಳನ್ನು ಪಡೀತಾನೆ. ಹೌದಾ? ಇವನೇ ಸಿಂಪಲ್. ಏನಕ್ಕೇನ ಪ್ರಕರಣ ಏನ ಅವು ಏನೇನ್ ಪ್ರಕಾರಗಳೆಲ್ಲ ಹಾಕೊಂಡ್ರೆ ಈಶ್ವರ ಅನುಗ್ರಹ ಅಂತಿರೋ, ಯೋಗ ಕೂಡುವಂತೂ ಅಂತಿರೋ, ಸದ್ಗುರು ಪ್ರಾಪ್ತಿ ಆಗುವಂತಿರೋ, ಶಾಸ್ತ್ರ ಅನುಗ್ರಹ ಆಯ್ತು ಅಂತಿರೋ, ಏನಕ್ಕೇನ ಪ್ರಕರಣ ಏನ ಇವನ ಸುಕೃತ್ಯಗಳು ಕೂಡಿ ಬಂದು ಅಂತ ಹೇಳ್ತಿರೋ. ಒಂದು ವೇಳೆ ಅವನಿಗೆ ನೀನು ಅರಿವಿನ ಸ್ವರೂಪನೇ ಅನ್ನೋ ಉಪದೇಶ ಸಿಕ್ಕಿದ್ದಾದ್ರೆ ಅವನು ಮೋಕ್ಷವಂತನ ಇಲ್ಲೋ? ಹಾಗಾದ್ರೆ ಅದಕ್ಕೆ ದ್ವಾರ ಯಾವುದು? ಇದೇ ಶಿಶುತ್ತೀನಿ. ಆದ್ದರಿಂದ ನೀವು ಮಲ್ಕೊಳ್ಳ್ರಿ, ನಿದ್ರೆ ಮಾಡ್ರಿ, ನಿದ್ರೆಯೊಳಗೆ ಒಂದು ದ್ವಾರ ತೆಗಿ. ನಿದ್ರೆಯೊಳಗೆ ಒಂದು ದ್ವಾರ ತಂದ್ರಿ, ಒಂದು ತಗದ ಅಂತ ತಿಳ್ಕೊಳ್ತು ರಾತ್ರಿ, ಅದು ಕನಸಾಗ್ತದೆ. ಅವ ದ್ವಾರ ಮೋಕ್ಷ ದ್ವಾರ ತೆಗೆದಿಲ್ಲ, ಕನಸಿನ ದ್ವಾರ. ನೀವು ಚೇತೋಮುಖ, ಕನಸಿನ ದ್ವಾರ ತೆಗೆದಪ್ಪ, ಮೋಕ್ಷದ್ವಾರ ನೀ ತೆಗೆಯೋದಲ್ಲ. ಅದಕ್ಕೆ ನಾವು ಯಾವತ್ತೂ ಹೇಳ್ತೇವೆ ಏನು ದೈವಾನುಗ್ರಹ ಹೇಳ್ತದೆ, ಸುಮ್ ಸುಮ್ಮನೆ ಹೇಳೋದಿಲ್ಲ. ಅದನ್ನ ನಾವ್ ಅನ್ಕೋತೀವಿ, ನಾನೇ ಪ್ರಯತ್ನ ಮಾಡಿದ್ರು ಹೋದ್ರೆ ನನಗೇನ್ ಜ್ಞಾನ ಸಿಕ್ತಿತ್ತು, ನಾ ಪ್ರಯತ್ನ ಮಾಡಿಲ್ವೋ, ಅವ್ರಿಗಾದ್ರೆ ನಾವು ಓದಿಲ್ವೋ, ಅಭ್ಯಾಸ ಮಾಡಿಲ್ವೋ, ಜಿಜ್ಞಾಸ ಮಾಡಿಲ್ವೋ ಅಂತ ನಾವು ಅನ್ಕೋತೀವಿ. ಎಲ್ಲ ಏನಮ್ಮ ನೀವು ನೀವು ಒಂದು ಹೈ ಜಂಪ್ ತಗೋಬೇಕಾಗ್ತದೆ, ಟ್ರಾನ್ಸೆಂಡ್ ಮಾಡ್ಕೋಬೇಕಾಗ್ತದೆ, ಥಾಟ್ ಫ್ಲೋ ನ ಟ್ರಾನ್ಸೆಂಡ್ ಮಾಡ್ಕೋಬೇಕು ಹೇಳಿ ತನ್ನ ತೋರಿಸ್ತೇನೆ. ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅನ್ನುವಂತೆ ದ್ವಾರ ಅಲ್ಲ ಅದು. ಅದಕ್ಕೆ ಎಲ್ಲ ಯೋಗ ಕೂಡಿ ಬರಬೇಕು ಅಂತ ಹೇಳಿದ್ ನಾವು, ಅದೇ ಹೈ ಜಂಪ್. ಈ ಜೀವಾತ್ಮನಿಗೆ ಈಗೇನೀಗ ಈಗ ನಾವು ಎಚ್ಚರದಿದ್ದೀವ, ನಾವು ನಿದ್ರೆಯಲ್ಲೇ ಇದ್ದೇವೆ ಈಗ. ಹೌದ್ರಿ, ಸ್ವರೂಪದ ಜ್ಞಾನ ಇಲ್ಲ ಅಂದ್ರೆ ಆ ಸ್ಥಿತಿಯಲ್ಲಿ ಹೇಗೆ ಇವೆರಡು ಆ ದ್ವಾರದಿಂದ ಇವೆರಡಕ್ಕೆ ಹೇಗೆ ಬರ್ಲಿಕ್ಕೆ ಸಾಧ್ಯವೋ ಅದೇ ದ್ವಾರದಿಂದ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋದು ಏನ್ ತಪ್ಪಿದೆ? ಕರೆಕ್ಟ್ ಆಗಿರೋದಿನ ನಾನು ಹೆಂಗೆ ಅಂತಂದ್ರೆ ಇವುಗಳಲ್ಲಿ ಕೂಡ ನಾನು ನಿದ್ರಸ್ತನಾಗೇ ಇದ್ದೇನೆ ಈಗ, ಆದ್ರೂ ನಮಗೆ ದ್ವಾರಗಳು ಸಿಕ್ಕವೋ ಇಲ್ಲೋ? ನಿನ್ನ ಪುಣ್ಯದಿಂದ 10,000 crore ಸಿಕ್ಕದ, ಇವ್ರ ಪುಣ್ಯದಿಂದ ಒಂದು 2 site ಸಿಕ್ಕಾವ, ಇವ್ರ ಪುಣ್ಯದಿಂದ ಗುರುಕುಲ ಸಿಕ್ಕದ, ಇವ್ರ ಪುಣ್ಯದಿಂದ ಮತ್ತೆ ಆಶ್ರಮ ಸಿಕ್ಕದ, ಮತ್ತೊಬ್ಬ ಪುಣ್ಯದಿಂದ ಅವ್ ಭಗವಂತನ ಸೇವಾ ಮಾಡಿ ಸಿಕ್ಕದ, ಇವಷ್ಟು ಕೂಡ ಅವ್ರವ್ರ ಪುಣ್ಯದ ಸಿಕ್ಕಾವೋ ಇಲ್ಲೋ, ದ್ವಾರ ತಡೆದಾವೋ ಇಲ್ಲೋ. ಹಾಗೆ ಕೆಲವೇ ಕೆಲವರಿಗೆ ವಿಶೇಷವಾದ ಪುಣ್ಯಗಳ ರಾಶಿಯಿಂದ ಮೋಕ್ಷದ ದ್ವಾರವು ತೆರೆಯಲ್ಪಡುತ್ತದೆ. ಇದು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ದ್ವಾರ ತಕ್ಕೋದು ಹೋಗೋದಲ್ಲ ಇದು. ಇಲ್ಲಿ ಕೂಡ ಮತ್ತೆ ಅದನ್ನು ಹೇಳ್ತೇನೆ, ಇಲ್ಲಿ ಕೂಡ ನಾವು ಯಾವ ದ್ವಾರ ತಕ್ಕೊಂಡು ನಾವು ಜಾಗೃತಿ ಬಂದೇವಿ, ಯಾವ ದ್ವಾರ ತಕ್ಕೊಂಡು ಬಂದೇವಿ, ಯಾವ ದ್ವಾರ ನಾವು ತೆಗೆಯೋ ಪ್ರಯತ್ನ ಮಾಡಲಿಲ್ಲ. ದ್ವಾರ ತೆಗಿತು ಬಂದ್ವಿ. ದ್ವಾರ ಯಾಕೆ ತೆಗಿತು? ನಡಿಗೆ ಮಗ ನಾನು ನಿನ್ನ ಕರ್ಮ ಶುರು ಆಗ್ತಾವ್ರಿ ಮಾಡ್ತಿಲ್ಲ. ಇನ್ನು ಅದದ ಇದದ ಹೋಗುದದ ಮಾಡುದದ ಕೊಡುದದ ತೊಗೊಂಡದ ಬಿದ್ದಿಲ್ಲ, ಹಂಗ ಬಿದ್ದ ಎದ್ದಿಲ್ಲ ಶುರುವಾತ್ಮ. ಮತ್ತೆ ಮನಸ್ಸು ದಣಿತು ರಾತ್ರದಿಂದ ಮಾಡಿ ಮಾಡಿ ಮಾಡಿ ಮನಸ್ಸು ದಣಿತು. ದಣದಾಗ ಮೂಗು ಮನಸ್ಸು ದಣದಿಲ್ಲ, ಶರೀರ ದಣಿತ ಮೂಗು ಬಿದ್ಕೋ ಹೋಗು. ಅಲ್ಲೊಂದು ದ್ವಾರ ತೆಗಿತದ, ಯಾವ ದ್ವಾರ ಅದು? ಕನಸಿನ ದ್ವಾರ ತೆಗಿತು, ಸ್ವಪ್ನ ದ್ವಾರ ತೆಗಿತು. ಯಾಕೆ ಸ್ವಪ್ನ ದ್ವಾರ ತೆಗಿತು? ಇನ್ನು ಮನಸ್ಸಿನ ದೊರೆದಿಲ್ಲ, ಮನಸ್ಸಿಗೆ ಇನ್ನೂ ದೊರೆಯಲಾಗಿಲ್ಲ, ಸ್ವಪ್ನ ದ್ವಾರ ತೆಗಿತು. ಸ್ವಪ್ನ ದ್ವಾರ ಮತ್ತೆ ಮನಸ್ಸಿನಾಗ್ತದೆ, ಅದು ಸ್ವಲ್ಪ ಹಾರ ಆಡ್ತದೆ, ಕುಡಿದು ಆಡ್ತದೆ, ಹೊಯ್ದಾಡ್ತದೆ, ಕೊಡ್ತದೆ, ತಗೊಳ್ತದೆ, ಏನೆಲ್ಲ ಮಾಡ್ತದೆ, ಎಲ್ಲ ಬಿಟ್ರ ಏನ್ ಸ್ಥಿತಿ ಅದು? ಸುಷುಪ್ತ ಸ್ಥಿತಿ. ಆ ಸುಷುಪ್ತ ಸ್ಥಿತಿಗೆ ಈಗ ಅದ ಸುಷುಪ್ತ ಸ್ಥಿತಿ ಅದ ಸ್ವರೂಪದ ಅಜ್ಞಾನದಿಂದ ಕನೆಕ್ಷನ್, ಈಗ ಅದೇ ಸುಷುಪ್ತ ಸ್ಥಿತಿ ಇದೆ ಸ್ವರೂಪದ ಅಜ್ಞಾನದಿಂದಾಗಿ. ಆದರೂ ಕೂಡ ಜಾಗೃತ ಸ್ವಪ್ನದ ದ್ವಾರಗಳು ತಳೆದೋ ಇಲ್ಲೋ, ನಾವೇನಲ್ಲಿ ಮಾಡಿದ್ವಿ ಅವಕ್ಕೆ? ಹಾಗೆಯೇ ಕೂಡ ಮೋಕ್ಷದ ದ್ವಾರ ತೆಗೀತದೆ, ಅಲ್ಲಿ ನಾವೇನು ಮಾಡೋದಿಲ್ಲ, ಅದು ಈಶ್ವರನು ಕೂಡ ತೆಗೀತದೆ. ಅದೊಂದು ಅಲೌಕಿಕವಾದ ದ್ವಾರ, ಲೌಕಿಕವಾದ ರೀತಿಯಲ್ಲಿ ಲೆಕ್ಕಾಚಾರ ಹಾಕಿ ಬರಂಗಿಲ್ಲ. ಸುಮ್ಮನೆ ಏನ್ರಿ ಇದ್ರೆ ಏನು ಪೂಜೆ ಮೋಕ್ಷ 200 rupees ತಗೋ. ಇನ್ನು ಜಾಸ್ತಿ ಬೇಕಾದ್ರೆ 2 ರೂಪಾಯಿ ಹಂಗೆ ಅರ್ಥ ಆಗ್ತದೆ. ಒಂದ್ ವೇಳೆ ಈ ಗ್ರಂಥವೇ ಮೋಕ್ಷ ಮಾಡಿ ಕೊಡ್ತದೆ ಅಂತಂದ್ರೆ ಆಗ ನಿನ್ ಮೋಕ್ಷದ ಬೆಲೆ 200 rupees ಆಗ್ತದ? ಗ್ರಂಥ ಮೋಕ್ಷ ಕೊಡ್ತಿತ್ತು ಅಂತಂದ್ರೆ ನಿಮ್ ಮೋಕ್ಷದ ಬೆಲೆ ಎಷ್ಟು? ಈ ಗ್ರಂಥದ ಬೆಲೆ ಎಷ್ಟು? 10 ಮೋಕ್ಷದ ಬೆಲೆ. ಸತ್ತು ಹೋದ ನಾಕಾಣೆ, ಮೋಕ್ಷವನ್ನು ನಾಕಾಣೆ. ಹೌದಲ್ಲ, ಗ್ರಂಥ ತಗೊಂಡು ಹೋಗಿ ಇಟ್ಕೊಂಡು ಆಮೇಲೆ ಎಲ್ಲ ಓದ್ಬಿಟ್ರೆ ನಾಕಾಣೆಗೆ ನಿನಗೇನು ಕಾಣಿಸ್ತಾ ಮೋಕ್ಷ ಇಲ್ಲ ನಾಕಾಣೆ. ಏನ್ ನಾಕಾಣೆ ಅಂದ್ರೆ ನಾಕಾಣೆ ಅಂದ್ರೆ ನನಗ್ ಕಾಣಿಸ್ತಾ ಇಲ್ಲ, ನಾನು ಕಾಣದವನಾಗಿದ್ದೇನೆ. ಬಹಳ ಹಳೆಯ ಜೋಕ್ ಇದೆ. ನಾವು 4th class 3rd class ಆಗಿದ್ದಾಗ ಅನ್ಕೋಪ್ಪ ನೀ ತೆಂಗಿನಕಾಯಿ ಅಂಗಡಿ ಹೋಗಿ ಅಂತ ಅನ್ಕೋ, ಒಂದ್ ತೆಂಗಿನಕಾಯಿ ಕೊಂಡ್ಕೋಬೇಕಾಗಿದೆ ಅಂತ ಅನ್ಕೋ, ಅದೇ ಟೈಮ್ಗೆ ಇನ್ನೊಬ್ಬ ಬರ್ತಾನೆ ಈ ರಸ್ತೆ ಎಲ್ಲಿ ಹೋಗ್ತದ ಅಂತ ಕೇಳ್ತಾನೆ. ಆವಾಗ ಇನ್ನು ಉತ್ತರ ಒಂದೇ ಕೊಡ್ಬೇಕು ಅಂತ ಏನ್ ಕೊಡ್ತೀವಿ ಹೇಳ? ನಾಕಾಣೆ ಅದೇ ಜೋಕ್ ಇದು ನಾಕಾಣೆ. ನೋಡ್ರಿ ನಮ್ಗೆ ಎಲ್ಲಿವರೆಗೂ ಈಶ್ವರ ಅನುಗ್ರಹ ಆಗೋದಿಲ್ಲ, ನಾವು ಏನ್ ಮೋಕ್ಷ ಏನದು? ವಾಟ್ ಮೋಕ್ಷ? ನಾಕಾಣೆ ಬೋಧ. ಹ ಬೋ ಸ್ವಪ್ನಾದಿ ಆಗಮನಂ ಪ್ರತಿ ಚೇತೋ ಮುಖ ಜ್ಞಾನ ಬೋಧನೆಯು ಪಡೆದುಕೊಂಡು ಮುಕ್ತರಾಗಲಿಕ್ಕೂ ಇದೇ ದ್ವಾರ ಸ್ವಪ್ನ ಆದಿ ಆಗಮನ ಪ್ರತಿ ಇದು ಚೇತೋಮುಖ. ಈ ಸ್ವಪ್ನ ಇತ್ಯಾದಿಗಳನ್ನು ಸ್ವಪ್ನ ಮತ್ತು ಜಾಗೃತವನ್ನು ನಾವು ಸ್ವಾಗತ ಮಾಡಲಿಕ್ಕಾಗಿ ಏನು ಈ ದ್ವಾರವನ್ನು ಹೊಂದಿದೆಯೋ ಚೇತೋಮುಖ ದ್ವಾರವನ್ನ, ಇದೇ ದ್ವಾರವನ್ನ ಬೋಧ ಲಕ್ಷಣ ಜ್ಞಾನೋಪದೇಶವನ್ನು ಹೊಂದಲಿಕ್ಕೂ ಕೂಡ ಇದೇ ದ್ವಾರವು ಉಪಯೋಗಕ್ಕೆ ಬರ್ತದೆ. ಹೇಗೆ ಬರ್ತದೆ ಅಂತ ಪ್ರಶ್ನೆ ಕೇಳಿದ್ರು, ಅವ ಹೇಗೆ ಗ್ಯಾಪ್ಸ್ ಅನ್ನು ಫಿಲಪ್ ಮಾಡಬೇಕು ಹೇಳ್ಕೊಟ್ಟೆ. ಸರಿಯಾ, ಮುಂದ ಹೋಗೋಣ. ಭೂತ ಭವಿಷ್ಯತ್ ಜ್ಞಾತೃತ್ವ ಸರ್ವ ವಿಷಯ ಜ್ಞಾತೃತ್ವ ಅಸ್ಯೈವ ಪ್ರಾಜ್ಞ. ಇವನಿಗೆ ಪ್ರಾಜ್ಞನೆಂದು ಯಾಕೆ ಕರೆಯುತ್ತಾರೆ? ಇವನು ಅರಿವಿನ ಸ್ವರೂಪದಲ್ಲಿ ಇದ್ದುಕೊಂಡು ಭೂತವನ್ನ ಜ್ಞಾಪಿಸಿಕೊಳ್ತಾನೆ, ಭವಿಷ್ಯವನ್ನ ಪ್ಲಾನಿಂಗ್ ಮಾಡ್ತಾನೆ, ವರ್ತಮಾನದಲ್ಲಿ ವ್ಯವಹಾರದಲ್ಲಿ ತಿಳುತ್ತಾನೆ. ಸರ್ವ ವಿಷಯ ಜ್ಞಾತೃತ್ವ, ಎಲ್ಲ ವಿಷಯಗಳ ಜ್ಞಾನವು ಇವನಿಗಿರ್ತದೆ. ಆದ್ದರಿಂದಾಗಿ ಇವನಿಗೆ ಅರಿವಿನ ಸ್ವರೂಪ ಪ್ರಾಜ್ಞ ಎಂದು ಕರೆಯುತ್ತಾರೆ. ಇಂತಹ ಅರಿವಿನ ಸ್ವರೂಪದಿಂದ ಇರುವ ಇವನಿಗೆ ಗಾಢ ನಿದ್ರಾ ಸ್ಥಿತಿಯಿಂದಾಗಿ ಪ್ರಾಜ್ಞ ಎನ್ನುವ ಹೆಸರು ಬಂದಿದೆ. ಇಂತಹ ಅರಿವಿನ ಸ್ಥಿತಿಯಿಂದ ಇರುವ ಇವನಿಗೆ ಗಾಢ ನಿದ್ರಾ ಅವಸ್ಥಾದಿಂದಾಗಿ ಪ್ರಾಜ್ಞ ಎನ್ನುವ ಹೆಸರು ಬಂದಿದೆ. ಸುಷುಪ್ತ ಅಪಿ ಭೂತ ಪೂರ್ವಗತ್ಯ ಪ್ರಾಜ್ಞ ಉಚ್ಯತಿ. ಗಾಢ ನಿದ್ರಸ್ಥನಾಗಿದ್ದರೂ ಕೂಡ ಭೂತ ಪೂರ್ವಗತ್ಯ, ಏನು ಈ ಕಳೆದು ಹೋದಂತಹ ಸಮಯ, ಕಳೆದು ಹೋದಂತಹ ಅವಸ್ಥ, ಇವುಗಳ ಎಚ್ಚರವು ಇವನಿಗೆ ಎಚ್ಚರ ಆದ ಮೇಲೆ ಬರ್ತದೆ. ಆದ್ದರಿಂದ ಇವನಿಗೆ ಪ್ರಾಜ್ಞ ಎಂದು ಕರೆಯುತ್ತಾರೆ. ಅಂದ್ರೆ ನಿನ್ನೆ ಆಗಿದ್ದೆಲ್ಲ ಇವತ್ತು ನೆನಪಿಟ್ಟುಕೊಂಡಿರ್ತಾನೋ ಇಲ್ಲೋ. ತಸ್ಮಾತ್ ಪ್ರಾಜ್ಞ ಅಥವಾ ಪ್ರಜ್ಞಪ್ತಿ ಮಾತ್ರ ಅಸ್ಯ ಇವ ಅಸಾಧಾರಣ ರೂಪಂ ಇತಿ ಪ್ರಾಜ್ಞ. ಅದೇ ಡೆಫಿನೇಷನ್ ಬರ್ಕೊಡ್ರಿ. ಪ್ರಜ್ಞಾ ಅಸ್ಯ ಅಸ್ತಿ ಇತಿ ಪ್ರಾಜ್ಞ. ಪ್ರಜ್ಞಾ ಅಸ್ಯ ಅಸ್ತಿ ಇತಿ ಪ್ರಾಜ್ಞ. ಕೇವಲ ಅರಿವಿನ ಸ್ವರೂಪನು ಇವನಾಗಿದ್ದರಿಂದಾಗಿ ಇವನಿಗೆ ಪ್ರಾಜ್ಞ. ಪ್ರಜ್ಞಾ ಅಂದ್ರ ಅರಿವು, ಅರಿವನ್ನ ಹೊಂದಿದವನಿಗೆ ಪ್ರಾಜ್ಞ ಅಂತ ಕರೀತಾರೆ. ಕೇವಲ ಅರಿವಿನ ಸ್ವರೂಪವೇ ಆಗಿದ್ದಾನೆ, ಆದ್ದರಿಂದ ಪ್ರಾಜ್ಞ. ಅಲ್ಲಿಗಾಯ್ತಾ? ಪ್ರಜ್ಞ ಅಂದ್ರೆ ಅರಿವು. ಪ್ರಜ್ಞ ಅಂದ್ರೇನೆ ಅರಿವು. ಈ ಅರಿವನ್ನ ಹೊಂದಿದವನು ಪ್ರಾಜ್ಞ. ನಮ್ಮದು ಪದಕಿ ಅಂತ ಒಂದು ಹುಡುಗ ಇತ್ತು, ಒಬ್ಬರೇ ಗುರಿ ಆಗ್ತದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಗುಂಡ ಅಂತ ಕರೀತಾರೆ. ಗುಂಡ ಅನ್ನೋದು ಆ ಗುಂಡ ಗೋರೆ ಗುಂಡ ಇಲ್ಲ, ಗುಂಡ ಗೌರವ ಸರ್ ಅಂತ. ಯಾವಾಗ ಯಾವಾಗ ನಾವು ಕ್ರಿಕೆಟ್ ನೋಡ್ತೀವೋ ಅವ್ ಗೋಲಿ ಆಗ್ತದ. ಏ ಆ ಗುಂಡನ್ ಕರಿ ಅಂತ ಅವನ ಹೆಸರು ಗುಂಡ ಆಗ್ಬೇಕು. ಅವನು ನನಗೆ ಇಂಜಿನಿಯರ್ ಆಗಿ ಈಗಾಗಲೇ ರಿಟೈರ್ಡ್ ಆಗಿ ಅವನು ಇಂಜಿನಿಯರ್. ಅವನು ಕಾಲಕ್ಕೆ ಒಂದು ಗಾಳಿ ಬೀಸ್ತು ಅಂತ ಅನಿಸ್ತು. ಮೆಡಿಕಲ್ ಗಾಲಿ ಇವನು ಅರಿವನ್ನ ಹೊಂದಿದ್ದರಿಂದಾಗಿ ಇವನು ಅರಿವು ಅರಿವನ್ನ ಹೊಂದೋದು. ಅರಿವು ಪ್ರಜ್ಞ, ಇನ್ನು ಈ ಪ್ರಜ್ಞೆ ಹೋಗಿ ಪ್ರಾಜ್ಞೆ ಆಗಿದೆ. ಅರಿವನ್ನ ಹೊಂದಿದವ ಗುಂಡು ಹೋಗಿ ಗುಂಡ ಆದ್ಮೇಲೆ ಹೆಂಗಾಗ್ತದೆ ಗುಂಡ ಹೋಗಿದ್ರೆ ಪ್ರಾಜ್ಞೆ ಆಗ ಹೌದಾ. ಈ ಪ್ರಾಜ್ಞನಿಗೆ ಏನಾಗ್ಬಿಟ್ಟ ಈಗ ಮೂರನೆಯ ಪಾದ ಸಹ ಅಯಂ ಪ್ರಾಜ್ಞ ತೃತೀಯ ಪಾದ ಈಶ ಸರ್ವೇಶ್ವರ ಏಷ ಸರ್ವಜ್ಞ ಈಶೋಂತರ್ಯಾಂ ಏಷ ಯೋನಿ ಸರ್ವಸ್ಯ ಪ್ರಭವಾಪ್ಯಯೌ ಸರ್ವಸ್ಯ ಪ್ರಭವಾಪ್ಯಯೌ ಇ ಭೂತಾನಾಂ ಸರ್ವಸ್ಯ ಪ್ರಭವಾಪ್ಯಯೌ ಇ ಭೂತಾನಾಂ ಏಷ ಸರ್ವೇಶ್ವರ ಏಷ ಸರ್ವಜ್ಞಃ ಏಷ ಸರ್ವೇಶ್ವರ ಏಷ ಸರ್ವಜ್ಞಃ ಈಶಃ ಅಂತರ್ಯಾಮಿ ಏಷಃ ಅಂತರ್ಯಾಮಿ ಏಷ ಯೋನಿಃ ಸರ್ವಸ್ಯ ಏಷ ಯೋನಿಃ ಸರ್ವಸ್ಯ ಪ್ರಭವಾಪ್ಯ ಕರೆಕ್ಟಾಗಿ ಹೇಳಿ ಬರ್ತದೆ. ಇನ್ನೊಂದ್ಸ ನೋಡ್ಕೊಳ್ಳಿ, ಆಕ್ಚುಲಿ ಈ ಏನು ಆಗಮ ಪ್ರಕರಣ ಇದೆ ಇದ್ರೊಳಗೆ ಅವ್ರು ಶ್ಲೋಕ ರೂಪದಲ್ಲಿ ಬರ್ತಾರಷ್ಟೇ, ಹೂ ಎಲ್ಲ ಗದ್ದೆ ರೂಪದೊಳಗಿವೆ. ಅದೇ ಎಲ್ಲ ಬಹಿಷ್ಪ್ರಜ್ಞ ವಿಭುರ್ ವಿಶ್ವ ಅಂತ ಪ್ರಜ್ಞ ತೈತಸ ಎಲ್ಲ ಏನಿವೆ ಇವು ಗದ್ದೆ ರೂಪದಲ್ಲಿವೆ. ಅವರು ಶ್ಲೋಕ ರೂಪದಲ್ಲಿ ಬರ್ದಾರಷ್ಟೇ, ಅವ್ರ ಶ್ಲೋಕ ರೂಪದಲ್ಲಿ ಬರೆದಿದ್ದಕ್ಕೆ ನಾವು ಅದನ್ನ ಹಾಡೋ ಪ್ರಯತ್ನ ಮಾಡ್ತೀವಿ. ಆದ್ರೆ ಅವ್ರು ಹೆಚ್ಚು ಕಡಿಮೆ ಆಗಲ್ಲ, ಏನ್ ಅಪರಾಧ ಏನಲ್ಲ, ತೊಂದರೆ ಏನಿಲ್ಲ. ಅಷ್ಟು ಅಷ್ಟು ಅವಕಾಶ ಕೊಡ್ತದೆ. ಇಲ್ಲಿ ಹಿಂಗೆ ಹೇಳಿದ್ರೆ ಸರಿ ಹೋಗ್ತದೆ. ಈಶಃ ಸರ್ವೇಶ್ವರ ಈಶಃ ಸರ್ವಜ್ಞ ಈಶಃ ಅಂತರ್ಯಾಮಿ ಆಮೇಲೆ ಏಷ ಯೋನಿ ಅಲ್ಲಿ ತೊಗೊಂಡ್ರಿ ಏಷಃ ಯೋನಿ ಸರ್ವಸ್ಯ ಪ್ರಭವಾಪ್ಯಯೋಹಿ ಭೂತಾನ. ಗೊತ್ತಾಯ್ತಾ, ಈಶ ಸರ್ವೇಶ್ವರ ಏಷ ಸರ್ವಜ್ಞ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಈಶೋಂತರ್ಯಾಮಿ ಈಶೋಂತರ್ಯಾಮಿ ಏಷ ಯೋನಿಹಿ ಸರ್ವಸ್ಯ ಏಷ ಯೋನಿಹಿ ಸರ್ವಸ್ಯ ಪ್ರಭವಾಪ್ಯಯೋಹಿ ಭೂತಾನ ಪ್ರಭವಾಪ್ಯಯೋಹಿ ಭೂತಾನ